بسم الله الرحمن الرحيم ಪರಮ ದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಅಮ್ಮ ಯತಸಾಲೂನ್ ಇವರು ಯಾವ ವಿಷಯದ ಕುರಿತು ವಿಚಾರಿಸುತ್ತಿದ್ದಾರೆ ಅನಿನ್ ನಬಇಲ್ ಅಜೀಮ್ ಆ ಮಹಾವಾರ್ತೆಯ ಕುರಿತು ಅಲ್ಲದೀಹುಂ ಫೀಹಿ ಮುಖ್ತಲಿಫೂನ್ ಇವರು ನಾನಾ ವಿಧದ ಪಿಸು ಮಾತುಗಳನ್ನಾಡುತ್ತಿರುವುದೇ ಕಲ್ಲ ಸಯಅಲಮೂನ ಥುಮ್ಮ ಕಲ್ಲ ಸಯಅಲಮೂನ್ ಖಂಡಿತ ಅಲ್ಲ ಸದ್ಯದಲ್ಲೇ ಅವರಿಗೆ ತಿಳಿದು ಬರುವುದು ಹೌದು ಖಂಡಿತ ಅಲ್ಲ ಸದ್ಯದಲ್ಲೇ ಅವರಿಗೆ ತಿಳಿದು ಬರುವುದು ಅಲಂ ನಜ್ಅಲಿಲ್ ಅರ್ಧ ಮಿಹಾದಂ ವಲ್ ಜಿಬಾಲ ಔತಾದಂ ವಖಲಕ್ನಾಕುಂ ಅಜ್ವಾಜಾ ಇದು ವಾಸ್ತವಿಕತೆಯಲ್ಲವೇ ನಾವು ಭೂಮಿಯನ್ನು ಹಾಸನ್ನಾಗಿ ಮಾಡಿರುವುದು ಪರ್ವತಗಳನ್ನು ಮೊಳೆಗಳಂತೆ ನಾಟಿಬಿಟ್ಟಿರುವುದು ನಿಮ್ಮನ್ನು ಸ್ತ್ರೀ ಮತ್ತು ಪುರುಷರ ಜೋಡಿಗಳ ರೂಪದಲ್ಲಿ ಸೃಷ್ಟಿಸಿರುವುದು ನಿಮ್ಮ ನಿದ್ರೆಯನ್ನು ವಿಶ್ರಾಂತಿಯ ಸಾಧನವಾಗಿ ಮಾಡಿರುವುದು ರಾತ್ರಿಯನ್ನು ಮರೆಮಾಡುವ ಸಾಧನವಾಗಿ ಮಾಡಿರುವುದು ಹಗಲನ್ನು ಉಪಜೀವನವನ್ನರಸುವ ಸಮಯವಾಗಿಯೂ ಮಾಡಿರುವುದು وَبَنَيْنَا فَوْقَكُمْ سَبْعًا شِدَادًا ನಿಮ್ಮ ಮೇಲ್ಭಾಗದಲ್ಲಿ ಬಲವಾದ ಸಪ್ತ ಗಗನಗಳನ್ನು ನೆಲೆಗೊಳಿಸಿರುವುದು وَجَعَلْنَا سِرَاجًا وَهَّاجًا ಒಂದು ಪ್ರಕಾಶಮಾನವಾದ ಬಿಸಿಯಾದ ದೀಪವನ್ನು ಸೃಷ್ಟಿಸಿರುವುದು وَأَنزَلْنَا مِنَ الْمُعْصِرَاتِ مَاءً ثَجَّاجًا ಮೋಡಗಳಿಂದ ಎಡೆಬಿಡದೆ ಮಳೆಯನ್ನು ಸುರಿಸುವುದು ಲಿನುಖ್ರಿಜ ಬಿಹಿ ಹಬ್ಬವ ನಬಾತವ ಜನ್ನತಿನ್ ಅಲ್ಫಾಫಾ ತನ್ಮೂಲಕ ಧಾನ್ಯಗಳನ್ನು ಹಸಿರು ತರಕಾರಿಗಳನ್ನು ದಟ್ಟವಾದ ತೋಟಗಳನ್ನು ಬೆಳೆಸಿರುವುದು ಇನ್ನ ಯೌಮಲ್ ಫಸ್ಲಿ ಕಾನ ಮೀಖಾತ ನಿಸ್ಸಂದೇಹವಾಗಿಯೂ ತೀರ್ಮಾನದ ದಿನವು ಒಂದು ನಿಶ್ಚಿತ ಸಮಯವಾಗಿದೆ ಯೌಮ ಯುನ್ಫಖು ಫಿಸ್ ಸೂರಿ ಫತಾತೂನ ಅಫ್ವಾಜಂ ವಫುತಿಹತಿಸ್ ಸಮಾಉ ಫಕಾನತ್ ಅಬ್ವಾಬಾ ಕಹಳೆಯನ್ನು ಓದುವಂದು ನೀವು ತಂಡೋಪತಂಡಗಳಾಗಿ ಹೊರಟು ಬರುವಿರಿ ಆಕಾಶವನ್ನು ತೆರೆದು ಬಿಡಲಾಗುವುದು ಅದು ದ್ವಾರಗಳೇ ದ್ವಾರಗಳಾಗಿ ಬಿಡುವುದು ವಸುಯ್ಯರತಿಲ್ ಜಿಬಾಲು ಫಕಾನತ್ ಸರಾಬಾ ಮತ್ತು ಪರ್ವತಗಳು ಚಲಿಸಲ್ಪಡುವು ಅವು ಮರೀಚಿಕೆಗಳಾಗಿ ಬಿಡುವು ಇನ್ನ ಜಹನ್ನಮ ಕಾನತ್ ಮಿರ್ಸಾದಲ್ ಲಿತ್ತಾಗೀನ ಮಾಬಲ್ ಲಾಬಿಥೀನ ಫೀಹಾ ಅಹ್ಕಾಬಾ ವಾಸ್ತವದಲ್ಲಿ ನರಕವು ಒಂದು ಬೋನಾಗಿದೆ ಅದು ವಿದ್ರೋಹಿಗಳ ವಾಸಸ್ಥಾನವಾಗಿದೆ ಅದರಲ್ಲಿ ಅವರು ದೀರ್ಘಕಾಲ ಬಿದ್ದುಕೊಂಡಿರುವರು ಲಾ ಯದೂಕೂನ ಫೀಹಾ ಬರ್ದಂ ವಲಾ ಶರಾಬನ್ ಇಲ್ಲಾ ಹಮೀಮನ್ ವಗಸ್ಸಾಕಾನ್ ಅದರೊಳಗೆ ಅವರು ಯಾವುದೇ ತಂಪನ್ನಾಗಲಿ ಕುಡಿಯಲರ್ಹವಾದ ಯಾವುದೇ ವಸ್ತುವಿನ ರುಚಿಯನ್ನಾಗಲಿ ಸವಿಯಲಾರರು ಏನಾದರೂ ಸಿಗುವುದಿದ್ದರೆ ಅದು ಕುದಿಯುವ ನೀರು ಮತ್ತು ಹುಣ್ಣುಗಳ ಕೀವು ಮಾತ್ರ ಅವರ ದುಷ್ಕೃತ್ಯಗಳ ಪರಿಪೂರ್ಣ ಪ್ರತಿಫಲವಿದು ಇನ್ನಹುಂ ಕಾನೂ ಲಾ ಯರ್ಜೂನ ಹಿಸಾಬಂ ವಕದ್ದಬೂ ಬಿಆಯಾತಿನಾ ಕಿದ್ದಾಬಾ ಅವರು ಯಾವುದೇ ವಿಚಾರಣೆಯನ್ನು ನಿರೀಕ್ಷಿಸುತ್ತಿರಲಿಲ್ಲ ಮತ್ತು ಅವರು ನಮ್ಮ ಸೂಕ್ತಗಳನ್ನು ಸಂಪೂರ್ಣವಾಗಿ ಸುಳ್ಳಾಗಿಸಿಬಿಟ್ಟಿದ್ದರು ವಕುಲ್ಲ ಶೈಇನ್ ಅಹ್ಸೈನಾಹು ಕಿತಾಬಾ ಫದೂಕು ಫಲನ್ ನಜೀದಕುಂ ಇಲ್ಲಾ ಅಜಾಬಾ ವಸ್ತುತಃ ನಾವು ಪ್ರತಿಯೊಂದನ್ನು ಸರಿಯಾಗಿ ಎಣಿಸಿ ಬರೆದಿಟ್ಟಿದ್ದೆವು ಈಗ ಇದರ ರುಚಿಸವೀರಿ ನಾವು ನಿಮಗಾಗಿ ಯಾತನೆಯ ಹೊರತು ಬೇರೇನನ್ನೂ ಖಂಡಿತ ಹೆಚ್ಚಿಸಲಾರೆವು ಇನ್ನ ಲಿಲ್ಮುತ್ತಕೀನ ಮಫಾಜನ್ ಹದಾಯಿಕ ವಅಅ್ನಾಬಂ ವಕವಾಇಬ ಅತ್ರಾಬಂ ವಕಅಸನ್ ದಿಹಾಕ ಖಂಡಿತವಾಗಿಯೂ ಧರ್ಮನಿಷ್ಠರಿಗಾಗಿ ಯಶಸ್ಸಿನ ಒಂದು ಸ್ಥಾನವಿದೆ ಅವರಿಗಾಗಿ ಉದ್ಯಾನಗಳು ಮತ್ತು ದ್ರಾಕ್ಷಿಗಳಿವೆ ಸಮವಯಸ್ಕ ನವ ತರುಣಿಯರಿದ್ದಾರೆ ಮತ್ತು ತುಂಬಿ ತುಳುಕುವ ಪಾನ ಪಾತ್ರೆಗಳಿವೆ. ಅಲ್ಲಿ ಅವರು ಯಾವುದೇ ಅಸಂಬದ್ಧ ಮತ್ತು ಸುಳ್ಳು ಮಾತನ್ನು ಕೇಳಲಾರರು. ನಿಮ್ಮ ಪ್ರಭುವಿನ ಕಡೆಯಿಂದ ಸತ್ಫಲ ಹಾಗೂ ಸಾಕಷ್ಟು ಪುರಸ್ಕಾರ. ರಬ್ಬಿ ಸಮಾವಾತಿ ವಲ್ ಅರ್ಧಿ ವಮಾ ಬೈನಹುಮಾ ರಹ್ಮಾನ್ ಲಾ ಯಮ್ಲಿಕೂನ ಮಿನ್ಹು ಖಿತಾಬಾನ್. ಭೂಮಿ ಆಕಾಶಗಳ ಮತ್ತು ಅವುಗಳ ನಡುವಿನ ಪ್ರತಿಯೊಂದು ವಸ್ತುವಿನ ಒಡೆಯನಾಗಿರುವ ಪರಮ ದಯಾಮಯನಾದ ಪ್ರಭುವಿನ ಕಡೆಯಿಂದ ಅವನ ಮುಂದೆ ಮಾತಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಯೌಮ ಯಕೂಮು ರೂಹು ವಲ್ ಮಲಾಯಿಕತು ಸಫ್ಫಾ ಲಾ ಯತಕಲ್ಲಮೂನ ಇಲ್ಲಾ ಮನ್ ಅದಿನ ಲಹು ರಹ್ಮಾನ್ ವಕಾಲ ಸವಾಬಾ. ರೂಹು ಮತ್ತು ದೇವಚರರು ಸಾಲು ಸಾಲಾಗಿ ನಿಲ್ಲಲಿರುವ ಆ ದಿನ ಪರಮದಯಾಮಯನ ಅನುಮತಿ ಪಡೆದ ಮತ್ತು ಸರಿಯಾದ ಮಾತನ್ನೇ ಆಡುವ ವ್ಯಕ್ತಿಯ ಹೊರತು ಬೇರಾರು ಮಾತಾಡಲಾರರು. ಜಾಲಿಕಲ್ ಯೌಮುಲ್ ಹಕ್ಕ್ ಫಮನ್ ಶಾ ಅತ್ತಖದ ಇಲಾ ರಬ್ಬಿಹಿ ಮಆಬಾ. ಆ ದಿನ ಬರುವುದು ಸತ್ಯ. ಇನ್ನು ಇಷ್ಟವಿದ್ದವರು ತಮ್ಮ ಪ್ರಭುವಿನ ಕಡೆಗೆ ಮರಳುವ ಹಾದಿಯನ್ನು ಹಿಡಿದುಕೊಳ್ಳಲಿ. ಇನ್ನ ಅನ್ಝರ್ನಾಕುಮ್ ಅಜಾಬನ್ ಕರೀಬಾ ಯೌಮ ಯನ್ಝುರುಲ್ ಮರ್ಉ ಮಾ ಕದ್ದಮತ್ ಯದಾಹು ವಯಕೂಲುಲ್ ಕಾಫಿರು ಯಾ ಲೈತನಿ ಕುಂತು ತುರಾಬಾ. ಸನ್ನಿಹಿತವಾಗಿ ಬಿಟ್ಟಿರುವ ಆ ಯಾತನೆಯ ಬಗ್ಗೆ ನಿಮ್ಮನ್ನು ನಾವು ಎಚ್ಚರಿಸಿದ್ದೇವೆ. ಅಂದು ಮಾನವನು ತನ್ನ ಕೈಗಳು ಮುಂದೆ ಕಳುಹಿಸಿರುವುದೆಲ್ಲವನ್ನೂ ಕಂಡುಕೊಳ್ಳುವನು. ಮತ್ತು ಸತ್ಯನಿಷೇಧಿಯು ಅಯ್ಯೋ ನಾನು ಮಣ್ಣಾಗಿ ಬಿಡುತ್ತಿದ್ದರೆ ಎಂದು ಗೋಳಿಡುವನು. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವನ್ನಾಜಿಯಾತಿ ಗರ್ಕಂ ವನ್ನಾಶಿತಾತಿ ನಶ್ಕಂ ವಸ್ಸಾಬಿಹಾತಿ ಸಬಹಂ ಫಸ್ಸಾಬಿಕಾತಿ ಸಬಕಂ ಫಲ್ಮುದಬ್ಬಿರಾತಿ ಅಮ್ರಾ. ಮುಳುಗಿ ಎಳೆಯುವವರಾಣೆ ಮತ್ತು ಮೃದುವಾಗಿ ತೆಗೆದೊಯ್ಯುವವರಾಣೆ, ವಿಶ್ವದಲ್ಲಿ ವೇಗವಾಗಿ ತೇಲುತ್ತಿರುವವರಾಣೆ ಮತ್ತು ಆಜ್ಞಾಪಾಲನೆಗಾಗಿ ಸ್ಪರ್ಧಿಸುವವರಾಣೆ ಮತ್ತು ದೇವಾಜ್ಞೆಗಳಿಗನುಸಾರ ವ್ಯವಹಾರಗಳನ್ನು ನೋಡಿಕೊಳ್ಳುವವರಾಣೆ. ಯೌಮ ತರ್ಜುಫು ರಾಜಿಫತು ತತ್ಬಅಹ ರಾದಿಫ. ಭೂಕಂಪದ ಆಘಾತವು ನಡುಕವನ್ನುಂಟು ಮಾಡುವಂದು ಮತ್ತು ಅದರ ಬೆನ್ನಿಗೆ ಇನ್ನೊಂದು ಆಘಾತವು ಉಂಟಾಗುವಂದು. ಕುಲೂಬು ಯೌಮ ಇದು ವಾಜಿಫತುನ್ ಅಬ್ಸಾರುಹ ಖಾಶಿಯಾ. ಕೆಲವು ಹೃದಯಗಳು ಅಂದು ಭಯದಿಂದ ನಡುಗುತ್ತಿರುವು, ಅವರ ಕಣ್ಣುಗಳು ಭಯಗ್ರಸ್ತವಾಗಿರುವು. ಯಕೂಲೂನ ಅಇನ್ನಾ ಲಮರ್ದೂದೂನ ಫಿಲ್ ಹಾಫಿರತಿ ಐದಾ ಕುನ್ನಾ ಇಜಾಮನ್ ನಖಿರಹ. ಇವರು ಕೇಳುತ್ತಾರೆ, ನಾವು ಪುನಃ ಪೂರ್ವಸ್ಥಿತಿಗೆ ಮರಳಿಸಲ್ಪಡುವೆವೆ, ಟೊಳ್ಳಾದ ಕೊಳೆತ ಎಲುಬುಗಳಾಗಿ ಬಿಟ್ಟ ಬಳಿಕವು. ಕಾಲು ತಿಲ್ಕ ಇದನ್ ಕರ್ರತುನ್ ಖಾಸಿರಹ. ಈ ಮರಳುವಿಕೆಯಂತೂ ಬಹಳ ನಷ್ಟದಾಯಕವಾಗಿರುವುದು ಎನ್ನುತ್ತಾರೆ. ಇನ್ನಮ ಹಿಯ ಜಜರತುನ್ ವಾಹಿದತುನ್ ಫಇದಹುಂ ಬಿಸ್ಸಾಹಿರಹ. ನಿಜವಾಗಿ ಇದು ಒಂದು ಘನ ಗರ್ಜನೆಯಾಗಿರುವುದು ಮತ್ತು ಹಠಾತ್ತನೆ ಇವರು ಒಂದು ತೆರೆದ ಮೈದಾನದಲ್ಲಿ ಹಾಜರಿರುವರು. ಹಲ್ ಅತಾಕ ಹದೀಥು ಮೂಸಾ. ನಿಮಗೆ ಮೂಸಾರ ವೃತ್ತಾಂತ ತಲುಪಿದೆಯೇ? ಇದ್ ನಾದಾಹು ರಬ್ಬುಹು ಬಿಲ್ ವಾದಿಲ್ ಮುಕದ್ದಸ್ ತುವಾ. ಅವರ ಪ್ರಭು ಅವರನ್ನು ತುವಾದ ಪವಿತ್ರ ಕಣಿವೆಯಲ್ಲಿ ಕರೆದಾಗ, ಇಜ್ಹಬ್ ಇಲಾ ಫಿರ್ಔನ ಇನ್ನಹು ತಗಾ ಫಕುಲ್ ಹಲ್ ಲಕ ಇಲಾ ಅನ್ ತಜಕ್ಕ ವಅಹ್ದಿಯಕ ಇಲಾ ರಬ್ಬಿಕ ಫತಖ್ಷಾ. ಫಿರ್ಔನನ ಬಳಿಗೆ ಹೋಗಿರಿ, ಅವನು ವಿದ್ರೋಹಿಯಾಗಿ ಬಿಟ್ಟಿದ್ದಾನೆ. ಅವನೊಡನೆ ಕೇಳಿರಿ, ನೀನು ಪರಿಶುದ್ಧನಾಗಲು ಸಿದ್ಧನಾಗಿರುವೆಯಾ? ಮತ್ತು ನಾನು ನಿನ್ನ ಪ್ರಭುವಿನ ಕಡೆಗೆ ನಿನಗೆ ಮಾರ್ಗದರ್ಶನ ಮಾಡಿದರೆ ಅವನ ಭಯ ನಿನ್ನಲ್ಲಿ ಉಂಟಾದೀತೆ? ಫಅರಾಹುಲ್ ಆಯತಲ್ ಕುಬ್ರಾ ಫಕಜ್ಜಬ ವಅಸಾ ಥುಮ್ಮ ಅದ್ಬರ ಯಸ್ಆ ಫಹಶರ ಫನಾದಾ ಫಕಾಲ ಅನಾ ರಬ್ಬುಕುಮುಲ್ ಅಅ್ಲಾ. ತರುವಾಯ ಮೂಸಾರು ಫಿರ್ಔನ್ನ ಬಳಿಗೆ ಹೋಗಿ ಅವನಿಗೆ ದೊಡ್ಡ ನಿದರ್ಶನವನ್ನು ತೋರಿಸಿದರು. ಆದರೆ ಅವನು ಸುಳ್ಳಾಗಿಸಿಬಿಟ್ಟನು ಮತ್ತು ಧಿಕ್ಕರಿಸಿದನು. ತರುವಾಯ ಕುತಂತ್ರಗಳನ್ನು ಎಸಗಲಿಕ್ಕಾಗಿ ಮರಳಿದನು ಮತ್ತು ಜನರನ್ನು ಒಟ್ಟುಗೂಡಿಸಿದನು. ನಾನು ನಿಮ್ಮ ಮಹಾಪ್ರಭು ಎಂದು ಸಾರಿದನು. ಕೊನೆಗೆ ಅಲ್ಲಾಹನು ಅವನನ್ನು ಪರಲೋಕದ ಹಾಗೂ ಈ ಲೋಕದ ಯಾತನೆಯಲ್ಲಿ ಹಿಡಿದು ಬಿಟ್ಟನು. ವಾಸ್ತವದಲ್ಲಿ ಭಯಪಡುವ ಪ್ರತಿಯೊಬ್ಬನಿಗೂ ಇದರಲ್ಲಿ ಪಾಠವಿದೆ. ಅಅಂತುಮ್ ಅಶದ್ದು ಖಲ್ಕನ್ ಅಮಿಸ್ ಸಮಾಉ ಬನಾಹ. ನಿಮ್ಮನ್ನು ಸೃಷ್ಟಿಸುವ ಕಾರ್ಯ ಹೆಚ್ಚು ಪ್ರಯಾಸಕರವೋ ಅಥವಾ ಆಕಾಶವನ್ನು? ಅಲ್ಲಾಹನು ಅದನ್ನು ನಿರ್ಮಿಸಿದನು. ರಫಅ ಸಮ್ಕಹ ಫಸವ್ವಾಹ ವಅಗ್ತಶ ಲೈಲಹ ವಅಖ್ರಜ ದುಹಾಹ. ಅದರ ಮಾಡನ್ನು ಬಹಳಷ್ಟು ಎತ್ತರಕ್ಕೆ ಏರಿಸಿದನು. ತರುವಾಯ ಅದನ್ನು ಸಂತುಲಿತಗೊಳಿಸಿದನು ಮತ್ತು ಅದರ ರಾತ್ರಿಯನ್ನು ಹೊದಿಸಿದನು ಮತ್ತು ಅದರ ಹಗಲನ್ನು ಹೊರತೆಗೆದನು. ವಲ್ಅರ್ಧ ಬಅದ ذلك ದಹಹ ಅಖ್ರಜ منها ماءها ومرعاها والجبال ارساها. ಅನಂತರ ಅವನು ಭೂಮಿಯನ್ನು ಹಾಸಿದನು, ಅದರೊಳಗಿಂದ ಅದರ ನೀರನ್ನು ಮೇವನ್ನು ಹೊರತೆಗೆದನು ಮತ್ತು ಪರ್ವತಗಳನ್ನು ಅದರಲ್ಲಿ ನಾಟಿಬಿಟ್ಟನು. ಮತಾಅನ್ ಲಕುಂ ವಲಿಅನ್ಆಮಿಕುಂ. ಇವೆಲ್ಲ ನಿಮಗೂ ನಿಮ್ಮ ಜಾನುವಾರುಗಳಿಗೂ ಜೀವನ ಸಾಧನಗಳ ರೂಪದಲ್ಲಿ. ಫಇದಾ ಜಾಅತಿ ಅತ್ತಾಮ್ಮತುಲ್ ಕುಬ್ರಾ. ಮುಂದೆ ಆ ಮಹಾ ಕೋಲಾಹಲವೆದ್ದಾಗ. ಯೌಮ ಯತದಕ್ಕರುಲ್ ಇನ್ಸಾನು ಮಾ ಸಆ ವಬುರ್ರಿಜತಿಲ್ ಜಹೀಮು ಲಿಮನ್ ಯರಾ. ಅಂದು ಮಾನವನು ತಾನು ಮಾಡಿದುದೆಲ್ಲವನ್ನೂ ಸ್ಮರಿಸುವನು ಮತ್ತು ಪ್ರತಿಯೊಬ್ಬ ನೋಡುವವನ ಮುಂದೆ ನರಕವು ತೆರೆದಿಡಲ್ಪಡುವುದು. ವಿದ್ರೋಹವೆಸಗಿದವನಿಗೆ ಹಾಗೂ ಇಹಲೋಕ ಜೀವನಕ್ಕೆ ಆದ್ಯತೆ ಕೊಟ್ಟವನಿಗೆ ನರಕವೇ ನಿವಾಸವಾಗುವುದು. من خاف مقام ربه ونهى النفس عن الهوى. ತನ್ನ ಪ್ರಭುವಿನ ಮುಂದೆ ಹಾಜರಾಗಲಿಕ್ಕಿದೆ ಎಂದು ಭಯಪಡುತ್ತಿದ್ದವನಿಗೆ ಮತ್ತು ತನ್ನ ಚಿತ್ತದ ದುಷ್ಟ ಅಪೇಕ್ಷೆಗಳಿಂದ ತನ್ನನ್ನು ತಡೆದಿಟ್ಟುಕೊಂಡಿದ್ದವನಿಗೆ. ಇನ್ನಲ್ ಜನ್ನತ ಹಿಯಲ್ ಮಅವ. ಸ್ವರ್ಗವೇ ನಿವಾಸವಾಗುವುದು. ಯಸ್ಅಲೂನಕ ಅನಿಸ್ ಸಾಅತಿ ಅಯ್ಯಾನ ಮುರ್ಸಾಹ. ಆ ಗಳಿಗೆ ಬಂದೆರಗುವುದಾದರೂ ಯಾವಾಗ ಎಂದು ಇವರು ನಿಮ್ಮೊಡನೆ ಕೇಳುತ್ತಾರೆ. ಇಮ ಅಂತ ಮಿನ್ ಧಿಕ್ರಾಹ ಇಲಾ ರಬ್ಬಿಕ ಮುಂತಹಾಹ. ಅದರ ಸಮಯವನ್ನು ತಿಳಿಸುವ ಕೆಲಸ ನಿಮಗೆಲ್ಲಿದೆ? ಅದರ ಜ್ಞಾನವಂತೂ ನಿಮ್ಮ ಪ್ರಭುವಿಗೇ ಸೀಮಿತಗೊಂಡಿದೆ. ಇನ್ನಮ ಅಂತ ಮುಂದಿರು ಮನ್ ಯಖ್ಷಾಹ. ನೀವಂತೂ ಅದನ್ನು ಭಯಪಡುವ ಪ್ರತಿಯೊಬ್ಬನಿಗೆ ಕೇವಲ ಎಚ್ಚರಿಕೆ ನೀಡುವವರಾಗಿದ್ದೀರಿ. ಕಅನ್ನಹುಂ ಯೌಮ ಯರೌನಹ ಲಂ ಯಲ್ಬಸು ಇಲ್ಲಾ ಅಶಿಯತನ್ ಔ ದುಹಾಹ. ಇವರು ಅದನ್ನು ಕಣ್ಣಾರೆ ಕಂಡುಕೊಳ್ಳುವ ದಿನ ತಾವು ಇಹಲೋಕದಲ್ಲಿ ಅಥವಾ ಮೃತಾವಸ್ಥೆಯಲ್ಲಿ ಕೇವಲ ಒಂದು ಮುಂಜಾನೆ ಅಥವಾ ಸಂಜೆ ಮಾತ್ರ ತಂಗಿದ್ದೇವೆಂದು ಇವರಿಗೆ ಭಾಸವಾಗುವುದು. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಅಬಸ ವತವಲ್ಲ ಜಾಅಹುಲ್ ಅಅ್ಮಾ. ಅವರು ಮುಖ ಸಿಂಡರಿಸಿಕೊಂಡರು ಮತ್ತು ನಿರ್ಲಕ್ಷಿಸಿದರು ಅವರ ಬಳಿಗೆ ಆ ಅಂಧನು ಬಂದುದಕ್ಕಾಗಿ. ವಮಾ ಯುಜ್ರೀಕ ಲಅಲ್ಲಹು ಯಜ್ಜಕ್ಕಾ ಔ ಯಜ್ಜಕ್ಕರು ಫತನ್ಸಅಹು ಅಲ್-ಧಿಕ್ರಾ. ನಿಮಗೇನು ಗೊತ್ತು, ಬಹುಶಃ ಅವನು ತನ್ನನ್ನು ಸಂಸ್ಕರಿಸಿಕೊಳ್ಳಬಹುದು ಅಥವಾ ಉಪದೇಶಕ್ಕೆ ಗಮನ ಕೊಡಬಹುದು. ಆ ಉಪದೇಶವು ಅವನ ಪಾಲಿಗೆ ಫಲಕಾರಿಯಾಗಲೂಬಹುದು. ಯಾರು ನಿರ್ಲಕ್ಷ್ಯ ತೋರುತ್ತಾನೋ ಅವನ ಕಡೆಗಂತೂ ನೀವು ಗಮನ ಕೊಡುತ್ತೀರಿ. ಅವನು ತನ್ನನ್ನು ಸಂಸ್ಕರಿಸಿಕೊಳ್ಳದಿದ್ದರೆ ನಿಮ್ಮ ಮೇಲೆ ಅವನ ಹೊಣೆಯೇನಿದೆ? ಜಾಅಕ ಯಸ್ಆ ವಹುವ ಯಖ್ಷಾ ಫಅಂತ ಅನ್ಹು ತಲಹ್ಹಾ. ತಾನಾಗಿಯೇ ನಿಮ್ಮ ಬಳಿಗೆ ಧಾವಿಸಿ ಬರುವವನು ಮತ್ತು ಅಲ್ಲಾಹನನ್ನು ಭಯಪಡುತ್ತಿರುವವನು ಅವನನ್ನು ನೀವು ಕಡೆಗಣಿಸುತ್ತೀರಿ. ಕಲ್ಲ ಇನ್ನಹ ತಜ್ಕಿರತು ಫಮನ್ ಶಾ ಅಜ್ಕರಹ. ಖಂಡಿತ ಅಲ್ಲ, ಇದೊಂದು ಉಪದೇಶವಾಗಿರುತ್ತದೆ, ಇಷ್ಟವಿದ್ದವನು ಇದನ್ನು ಸ್ವೀಕರಿಸಲಿ. ಫೀ ಸುಹುಫಿನ್ ಮುಕರ್ರಮತಿನ್ ಮರ್ಫೂಅತಿನ್ ಮುತಹ್ಹರತಿನ್ ಬಿಐದಿ ಸಫರತಿನ್ ಕಿರಾಮಿನ್ ಬರರಹ. ಇದು ಗೌರವಾನ್ವಿತವಾದ ಉನ್ನತ ಮಟ್ಟದ ಪಾವನವಾದ ಹೊತ್ತಗೆಗಳಲ್ಲಿ ಲಿಖಿತವಾಗಿದೆ, ಮತ್ತು ಅವು ಮಾನ್ಯರಾದ ಶಿಷ್ಟ ಲಿಪಿಕಾರರ ಕೈಗಳಲ್ಲಿರುತ್ತವೆ. ಕುತಿಲ ಇನ್ಸಾನು ಮಾ ಅಕ್ಥರಹ. ಮಾನವನ ಮೇಲೆ ಶಾಪವಿರಲಿ, ಎಂತಹ ಕಠೋರ ಸತ್ಯಧಿಕ್ಕಾರಿಯವನು. ಮಿನ್ ಐ ಶೈಇನ್ ಖಲಕಹು ಮಿನ್ ನುತ್ಫತಿನ್ ಖಲಕಹು ಫಕದ್ದರಹ. ಅಲ್ಲಾಹನು ಇವನನ್ನು ಸೃಷ್ಟಿಸಿರುವುದು ಯಾವ ವಸ್ತುವಿನಿಂದ? ವೀರ್ಯದ ಒಂದು ಬಿಂದುವಿನಿಂದ. ಅಲ್ಲಾಹನು ಇವನನ್ನು ಸೃಷ್ಟಿಸಿದನು, ಆ ಬಳಿಕ ಇವನ ವಿಧಿಯನ್ನು ನಿಶ್ಚಯಿಸಿದನು. ثم السبيل يسره ثم أماته فأقبره. ತರುವಾಯ ಇವನಿಗಾಗಿ ಜೀವನದ ಮಾರ್ಗವನ್ನು ಸುಗಮಗೊಳಿಸಿದನು, ಅನಂತರ ಇವನಿಗೆ ಮರಣ ಕೊಟ್ಟನು ಮತ್ತು ಸಮಾಧಿಯೊಳಕ್ಕೆ ತಲುಪಿಸಿದನು. ثم إذا شاء أنشره. ತರುವಾಯ ತಾನಿಚ್ಛಿಸಿದಾಗ ಇವನನ್ನು ಪುನಃ ಜೀವಂತಗೊಳಿಸುವನು. ಖಂಡಿತ ಅಲ್ಲ, ಅಲ್ಲಾಹನು ಇವನಿಗೆ ಆಜ್ಞಾಪಿಸಿದ್ದ ಕರ್ತವ್ಯವನ್ನು ಇವನು ನೆರವೇರಿಸಲಿಲ್ಲ. ಇನ್ನು ಮನುಷ್ಯನು ತನ್ನ ಆಹಾರವನ್ನೊಮ್ಮೆ ನೋಡಲಿ. ನಾವು ಧಾರಾಳವಾಗಿ ನೀರನ್ನು ಸುರಿಸಿದೆವು. ثم شققنا الأرض شقا فأنبتنا فيها حبا. ತರುವಾಯ ನೆಲವನ್ನು ವಿಚಿತ್ರ ರೀತಿಯಿಂದ ಸೀಳಿದೆವು, ಅನಂತರ ಅದರೊಳಗೆ ಉತ್ಪಾದಿಸಿದೆವು ಧಾನ್ಯಗಳನ್ನು. وعنبا وقضبا. ದ್ರಾಕ್ಷಿ ಮತ್ತು ಹಸಿರು ತರಕಾರಿಗಳನ್ನು. وزيتونا ونخلا. ಇಪ್ಪೆ ಮತ್ತು ಖರ್ಜೂರ. وحدائق غلبا وفاكهة وأبا. ದಟ್ಟವಾದ ತೋಟಗಳನ್ನು, ತರತರದ ಹಣ್ಣು ಹಂಪಲುಗಳು ಮತ್ತು ಮೇವನ್ನು. متاعا لكم ولأنعامكم. ನಿಮಗಾಗಿಯೂ ನಿಮ್ಮ ಜಾನುವಾರುಗಳಿಗಾಗಿಯೂ ಜೀವನ ಸಾಧನಗಳ ರೂಪದಲ್ಲಿ. ಕೊನೆಗೆ ಕಿವಿಗಡಚಿಕ್ಕುವ ಆ ಧ್ವನಿ ಮೊಳಗುವಾಗ. ಅಂದು ಮನುಷ್ಯನು ದೂರ ಓಡುವನು ತನ್ನ ಸಹೋದರನಿಂದ, ತನ್ನ ತಾಯಿಯಿಂದ ಮತ್ತು ತನ್ನ ತಂದೆಯಿಂದ, ತನ್ನ ಪತ್ನಿಯಿಂದ ಮತ್ತು ತನ್ನ ಮಕ್ಕಳಿಂದ. ಅವರಲ್ಲಿ ಪ್ರತಿಯೊಬ್ಬನಿಗೂ ಅಂದು ತನ್ನ ಹೊರತು ಬೇರೆ ಯಾರ ಪ್ರಜ್ಞೆಯೂ ಇಲ್ಲದಂತಹ ಪರಿಸ್ಥಿತಿ ಬಂದೊದಗುವುದು. وُجُوهٌ يَوْمَئِذٍ مُسْفِرَةٌ ضَاحِكَةٌ مُسْتَبْشِرَةٌ. ಕೆಲವು ಮುಖಗಳು ಅಂದು ಕಾಂತಿಪೂರ್ಣವಾಗಿರುವು, ಪ್ರಸನ್ನವಾಗಿಯೂ ಆನಂದ ತುಂದಿಲವಾಗಿಯೂ ಇರುವು. وَوُجُوهٌ يَوْمَئِذٍ عَلَيْهَا غَبَرَةٌ تَرْهَقُهَا قَتَرَةٌ. ಮತ್ತು ಕೆಲವು ಮುಖಗಳ ಮೇಲೆ ಅಂದು ಧೂಳು ಕವಿದಿರುವುದು ಮತ್ತು ಕಪ್ಪು ಕವಿದಿರುವುದು. ಇವರೇ ದುಷ್ಕರ್ಮಿಗಳಾದ ಸತ್ಯ ನಿಷೇಧಿಗಳು. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಇದು ಕದರಸುವಲ್ ಸುಯ್ಯರತ್. ಸೂರ್ಯನು ಸುತ್ತಲ್ಪಡುವಾಗ, ನಕ್ಷತ್ರಗಳು ಚದರಿಬಿಡುವಾಗ, ಪರ್ವತಗಳು ಚಲಿಸಲ್ಪಡುವಾಗ, ಮತ್ತು 10 ತಿಂಗಳ ಗರ್ಭಿಣಿ ಒಂಟೆಗಳನ್ನು ಅವುಗಳ ಪಾಡಿಗೆ ಬಿಟ್ಟು ಬಿಡಲಾಗುವಾಗ, ವನ್ಯ ಮೃಗಗಳೆಲ್ಲ ಒಂದೆಡೆ ಸೇರಿಸಲ್ಪಡುವಾಗ, ಸಮುದ್ರಗಳನ್ನು ಕೆರಳಿಸಿ ಬಿಡಲಾಗುವಾಗ, ಪ್ರಾಣಗಳನ್ನು ಶರೀರಗಳೊಂದಿಗೆ ಜೋಡಿಸಿ ಬಿಡಲಾಗುವಾಗ, ಜೀವಂತ ಹೂಳಲ್ಪಟ್ಟ ಹೆಣ್ಣು ಮಗುವಿನೊಡನೆ ಕೇಳಲಾಗುವಾಗ, ಯಾವ ತಪ್ಪಿಗಾಗಿ ಅವಳನ್ನು ಕೊಲ್ಲಲಾಯಿತು ಎಂದು. وَإِذَا الصُّحُفُ نُشِرَتْ وَإِذَا السَّمَاءُ كُشِطَتْ ಕರ್ಮಪತ್ರಗಳು ತೆರೆಯಲ್ಪಡುವಾಗ, ಆಕಾಶದ ತೆರೆಯು ಸರಿಸಲ್ಪಡುವಾಗ, وَإِذَا الْجَحِيمُ سُعِّرَتْ وَإِذَا الْجَنَّةُ أُزْلِفَتْ ನರಕವು ಬುಗಿಲೇಳಿಸಲ್ಪಡುವಾಗ ಮತ್ತು ಸ್ವರ್ಗವು ಹತ್ತಿರ ತರಲ್ಪಡುವಾಗ, عَلِمَتْ نَفْسٌ مَّا أَحْضَرَتْ ಪ್ರತಿಯೊಬ್ಬನಿಗೂ ತಾನೇನು ತಂದಿರುವೆನೆಂದು ತಿಳಿದು ಬಿಡುವುದು. ಹಾಗಲ್ಲ, ನಾನು ಆಣೆ ಹಾಕುತ್ತೇನೆ ಮರಳುವ ಹಾಗೂ ಮರೆಯಾಗುವ ತಾರೆಗಳ, ಮತ್ತು ರಾತ್ರಿಯ ಅದು ತೆರಳಿದಾಗ, ಮತ್ತು ಮುಂಜಾನೆಯ ಅದು ಉಸಿರಾಡಿದಾಗ, ಇನ್ನಹು ಲಕೌಲು ರಸೂಲಿನ್ ಕರೀಮ್ ಇದು ನಿಜಕ್ಕೂ ಒಬ್ಬ ಸನ್ಮಾನ್ಯ ದೂತನ ಮಾತಾಗಿದೆ. ದಿ ಕುವ್ವತಿನ್ ಇಂದ ದಿಲ್ ಅರ್ಶಿ ಮಕೀನಿನ್ ಮುತಾಇನ್ ಸಮ್ಮ ಅಮೀನ್ ಅವನು ಮಹಾಶಕ್ತಿಶಾಲಿ, ವಿಶ್ವಸಿಂಹಾಸನದ ಒಡೆಯನ ಬಳಿ ಉನ್ನತ ಸ್ಥಾನವುಳ್ಳವನು. ಅಲ್ಲಿ ಅವನ ಆದೇಶವನ್ನು ಪಾಲಿಸಲಾಗುತ್ತದೆ, ಅವನು ವಿಶ್ವಾಸಾರ್ಹನಾಗಿರುತ್ತಾನೆ. ವಮಾ ಸಾಹಿಬುಕುಂ ಬಿಮಜ್ನೂನಿ ವಲಕದ್ ರಆಹು ಬಿಲ್ ಉಫುಕಿಲ್ ಮುಬೀನ್ ವಮಾ ಹುವ ಅಲಲ್ ಗೈಬ್ ಬಿಧನೀನ್ ಮತ್ತು ಮಕ್ಕಾವಾಸಿಗಳೇ, ನಿಮ್ಮ ಸಂಗಾತಿ ಹುಚ್ಚನಲ್ಲ. ಅವರು ಆ ದೂತನನ್ನು ಪ್ರಕಾಶಮಯ ದಿಗಂತದಲ್ಲಿ ಕಂಡಿದ್ದಾರೆ, ಮತ್ತು ಅವರು ಪರೋಕ್ಷದ ವಿಷಯದಲ್ಲಿ ಜಿಪುಣರಲ್ಲ. ವಮಾ ಹುವ ಬಿಕೌಲಿ ಶೈತಾನಿರ್ ರಜೀಮ್ ಫಅಯ್ನ ತಧಬೂನ್ ಮತ್ತು ಇದು ಯಾವುದೇ ಬಹಿಷ್ಕೃತ ಶೈತಾನನ ಮಾತಲ್ಲ, ಇನ್ನು ನೀವೆತ್ತ ಸಾಗುತ್ತಿರುವಿರಿ. ಇನ್ ಹುವ ಇಲ್ಲಾ ಧಿಕ್ರುಲ್ ಲಿಲ್ ಆಲಮೀನ ಲಿಮನ್ ಶಾ ಮಿನ್ಕುಂ ಅನ್ ಯಸ್ತಕೀಮ್ ಇದಂತೂ ಸಮಸ್ತ ಲೋಕದವರಿಗೊಂದು ಉಪದೇಶವಾಗಿರುತ್ತದೆ, ನಿಮ್ಮ ಪೈಕಿ ಸನ್ಮಾರ್ಗದಲ್ಲಿ ನಡೆಯಲಿಚ್ಛಿಸುವ ಪ್ರತಿಯೊಬ್ಬನಿಗೆ. ವಮಾ ತಶಾಊನ ಇಲ್ಲಾ ಅನ್ ಯಶಾ ಅಲ್ಲಾಹು ರಬ್ಬುಲ್ ಆಲಮೀನ್ ಸರ್ವ ಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನು ಇಚ್ಛಿಸದೆ ನಿಮ್ಮ ಇಚ್ಛೆಯಿಂದ ಏನೂ ಆಗುವುದಿಲ್ಲ. بسم الله الرحمن الرحيم ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಇದ ಸಮ ಫತರತ್ ವಇದಲ್ ಕವಾಕಿಬ್ ತತರತ್ ವಇದಲ್ ಬಿಹಾರ್ ಫುಜ್ಜಿರತ್ ಆಕಾಶವು ಒಡೆದು ಸೀಳಾಗುವಾಗ, ನಕ್ಷತ್ರಗಳು ಚದರಿ ಹೋಗುವಾಗ, ಸಮುದ್ರಗಳು ಭೇದಿಸಲ್ಪಡುವಾಗ, وَإِذَا الْقُبُورُ بُعْثِرَتْ عَلِمَتْ نَفْسٌ مَا قَدَّمَتْ وَأَخَّرَتْ ಮತ್ತು ಸಮಾಧಿಗಳು ತೆರೆಯಲ್ಪಡುವಾಗ, ಪ್ರತಿಯೊಬ್ಬ ವ್ಯಕ್ತಿಗೆ ತಾನು ಮುಂದೆ ಕಳುಹಿಸಿದ ಮತ್ತು ಹಿಂದೆ ಬಿಟ್ಟಿರುವ ಕರ್ಮಗಳೇನೆಂಬುದು ತಿಳಿದು ಬರುವುದು. ಯಾ ಅಯ್ಯುಹಲ್ ಇನ್ಸಾನು ಮಾ ಗರ್ರಕ ಬಿರಬ್ಬಿಕಲ್ ಕರೀಮ್ ಓ ಮಾನವ, ಆ ನಿನ್ನ ಕರುಣಾಮಯಿ ಪ್ರಭುವಿನ ಬಗ್ಗೆ ನಿನ್ನನ್ನು ಮೋಸಕೊಳಪಡಿಸಿದ ವಸ್ತು ಯಾವುದು? ಅಲ್ಲದಿ ಖಲಕಕ ಫಸವ್ವಾಕ ಫಅದಲಕ ಫೀ ಅಯ್ಯಿ ಸೂರತಿನ್ ಮಾ ಶಾ ರಕ್ಕಬಕ ಅವನು ನಿನ್ನನ್ನು ಸೃಷ್ಟಿಸಿದನು, ನಿನ್ನನ್ನು ನಕಶಿಕಾಂತ ಸರಿಪಡಿಸಿದನು, ನಿನ್ನನ್ನು ಸಂತುಲಿತಗೊಳಿಸಿದನು, ತಾನಿಚ್ಛಿಸಿದ ರೂಪದಲ್ಲಿ ನಿನ್ನನ್ನು ಜೋಡಿಸಿ ರಚಿಸಿದನು. ಕಲ್ಲ ಬಲ್ ತುಕದ್ದಿಬೂನ ಬಿದ್ದೀನಿ ವ ಇನ್ನ ಅಲೈಕುಂ ಲಹಾಫಿಝೀನ ಕಿರಾಮನ್ ಕಾತಿಬೀನ್ ಖಂಡಿತ ಅಲ್ಲ, ವಾಸ್ತವದಲ್ಲಿ ನೀವು ಕರ್ಮಫಲವನ್ನು ಅಲ್ಲಗಳೆಯುತ್ತೀರಿ, ವಸ್ತುತಃ ನಿಮ್ಮ ಮೇಲೆ ಕಾವಲುಗಾರರು ನಿಯುಕ್ತರಾಗಿರುವರು, ಗೌರವಾನ್ವಿತ ಬರಹಗಾರರು. ಯಅಲಮೂನ ಮಾ ತಫಅಲೂನ್ ನಿಮ್ಮ ಪ್ರತಿಯೊಂದು ಕೃತ್ಯವನ್ನೂ ಬಲ್ಲವರು. ಇನ್ನಲ್ ಅಬ್ರಾರ ಲಫೀ ನಯೀಮ್ ವಇನ್ನಲ್ ಫುಜ್ಜಾರ ಲಫೀ ಜಹೀಮ್ ಯಸ್ಲೌನಹಾ ಯೌಮದ್ದೀನ್ ನಿಸ್ಸಂದೇಹವಾಗಿಯೂ ಸಜ್ಜನರು ಪರಮ ಸುಖದಲ್ಲಿರುವರು, ಮತ್ತು ಖಂಡಿತವಾಗಿಯೂ ದುಷ್ಕರ್ಮಿಗಳು ನರಕಾಗ್ನಿಯಲ್ಲಿರುವರು. ಪ್ರತಿಫಲದ ದಿನ ಅವರು ಅದರೊಳಗೆ ಪ್ರವೇಶಿಸುವರು. ಮತ್ತು ಅದರಿಂದ ಖಂಡಿತ ಮಾಯವಾಗಲಾರರು. ವಮ ಅಜ್ರಾಕ ಮಾ ಯೌಮುದ್ದೀನ್ ಸುಮ್ಮ ಅಜ್ರಾಕ ಮಾ ಯೌಮುದ್ದೀನ್. ಪ್ರತಿಫಲದ ಆ ದಿನ ಏನೆಂಬುದು ನಿಮಗೇನು ಗೊತ್ತು? ಹೌದು, ಪ್ರತಿಫಲದ ಆ ದಿನ ಏನೆಂಬುದು ನಿಮಗೇನು ಗೊತ್ತು? ಯೌಮ ಲಾ ತಮ್ಲಿಕು ನಫ್ಸುನ್ ಲಿನಫ್ಸಿ ಶೈಅನ್ ವಲ್ ಅಮ್ರು ಯೌಮಇಝಿನ್ ಲಿಲ್ಲಾಹ್. ಅದು ಯಾರು ಯಾರಿಗೂ ಏನನ್ನೂ ಮಾಡಲು ಸಾಧ್ಯವಾಗದ ದಿನ. ಅಂದು ತೀರ್ಮಾನವೆಲ್ಲವೂ ಸರ್ವಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿರುವುದು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವೈಲುಲ್ ಲಿಲ್ ಮುತಫ್ಫಿಫೀನ ಅಲ್ಲದೀನ ಇಝಾ ಕ್ತಾಲೂ ಅಲನ್ ನಾಸ್ ಯಸ್ತೌಫೂನ್. ತೂಕದಲ್ಲಿ ಕಡಿತಗೊಳಿಸಿಕೊಡುವವರಿಗೆ ವಿನಾಶವಿದೆ. ಅವರು ಜನರಿಂದ ಪಡೆಯುವಾಗ ಸಂಪೂರ್ಣವಾಗಿ ಪಡೆಯುತ್ತಾರೆ. ವಇಝಾ ಕಾಲೂಹುಂ ಔ ವಜನೂಹುಂ ಯುಖ್ಸಿರೂನ್. ಮತ್ತು ಅಳತೆ ಮಾಡಿ ಅಥವಾ ತೂಕ ಮಾಡಿ ಜನರಿಗೆ ಕೊಡುವಾಗ ಕಡಿಮೆ ಕೊಡುತ್ತಾರೆ. ಅಲಾ ಯಜ್ನು ಉಲಾಯಿಕ ಅನ್ನಹುಮ್ ಮಬ್ಊಸೂನ ಲಿಯೌಮಿನ್ ಅಜೀಮ್. ಇವರನ್ನು ಎಬ್ಬಿಸಿ ತರಲಾಗುವುದೆಂದು ಇವರು ಗ್ರಹಿಸುವುದಿಲ್ಲವೇ? ಒಂದು ಮಹಾದಿನದಂದು. ಯೌಮ ಯಕೂಮುನ್ ನಾಸು ಲಿರಬ್ಬಿಲ್ ಆಲಮೀನ್. ಅದು ಎಲ್ಲ ಜನರು ಸರ್ವ ಲೋಕಗಳ ಪಾಲಕ ಪ್ರಭುವಿನ ಮುಂದೆ ನಿಲ್ಲುವ ದಿನವಾಗಿದೆ. ಕಲ್ಲ ಇನ್ನ ಕಿತಾಬಲ್ ಫುಜ್ಜಾರಿ ಲಫೀ ಸಿಜ್ಜೀನ್ ವಮಾ ಅದ್ರಾಕ ಮಾ ಸಿಜ್ಜೀನ್. ಖಂಡಿತ ಅಲ್ಲ, ನಿಶ್ಚಯವಾಗಿಯೂ ದುಷ್ಕರ್ಮಿಗಳ ಕರ್ಮಪತ್ರವು ಸೆರೆಮನೆಯ ದಾಖಲೆಯಲ್ಲಿದೆ. ಮತ್ತು ಆ ಸೆರೆಮನೆಯ ದಾಖಲೆ ಏನೆಂದು ನಿಮಗೇನು ಗೊತ್ತು? ಕಿತಾಬುಂ ಮರ್ಕೂಮ್. ಅದೊಂದು ಲಿಖಿತ ಗ್ರಂಥವಾಗಿದೆ. ವೈಲು ಯೌಮಇದಿಲ್ ಲಿಲ್ ಮುಕದ್ದಿಬೀನ ಅಲ್ಲದೀನ ಯುಕದ್ದಿಬೂನ ಬಿಯೌಮಿದ್ದೀನ್. ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಪ್ರತಿಫಲದ ದಿನವನ್ನು ಸುಳ್ಳಾಗಿಸುವವರಿಗೆ. ವಮಾ ಯುಕದ್ದಿಬು ಬಿಹಿ ಇಲ್ಲಾ ಕುಲ್ಲು ಮುಅತದಿನ್ ಅಸೀಮ್. ಮೇರೆ ಮೀರುವ ದುಷ್ಕರ್ಮಿಯ ಹೊರತು ಇನ್ನಾರೂ ಅದನ್ನು ಸುಳ್ಳಾಗಿಸುವುದಿಲ್ಲ. ಇದಾ ತುತ್ಲಾ ಅಲೈಹಿ ಆಯಾತುನಾ ಕಾಲ ಅಸಾತೀರುಲ್ ಅವ್ವಲೀನ್. ಅವನಿಗೆ ನಮ್ಮ ಸೂಕ್ತಗಳನ್ನು ಓದಿ ಹೇಳಲಾದಾಗ ಇವೆಲ್ಲ ಪೂರ್ವಕಾಲದ ಕಥೆಗಳು ಎನ್ನುತ್ತಾನೆ. ಕಲ್ಲಾ ಬಲ್ ರಾನ ಅಲಾ ಕುಲೂಬಿಹಿಂ ಮಾ ಕಾನೂ ಯಕ್ಸಿಬೂನ್. ಖಂಡಿತ ಅಲ್ಲ, ವಾಸ್ತವದಲ್ಲಿ ಇವರ ಹೃದಯಗಳಿಗೆ ಇವರ ದುಷ್ಕರ್ಮಗಳ ತುಕ್ಕು ಹಿಡಿದು ಬಿಟ್ಟಿದೆ. ಕಲ್ಲ ಇನ್ನಹುಮ್ ರಬ್ಬಿಹಿಂ ಯೌಮ ಇದಿಲ್ಲ ಮಹ್ಜೂಬೂನ್. ಖಂಡಿತ ಅಲ್ಲ, ನಿಸ್ಸಂದೇಹವಾಗಿಯೂ ಅಂದು ಇವರು ತಮ್ಮ ಪ್ರಭುವಿನ ದರ್ಶನದಿಂದ ವಂಚಿತರಾಗುವರು. ತುಮ್ಮ ಇನ್ನಹುಮ್ ಲಸಾಲುಲ್ ಜಹೀಂ. ತರುವಾಯ ಇವರು ನರಕಾಗ್ನಿಯಲ್ಲಿ ಹೋಗಿ ಬೀಳುವರು. ثم يقال هذا الذي كنتم به تكذبون. ಆ ಬಳಿಕ ಇವರೊಡನೆ ಇದು ನೀವು ಸುಳ್ಳಾಗಿಸುತ್ತಿದ್ದ ವಸ್ತುವೇ ಆಗಿದೆ ಎಂದು ಹೇಳಲಾಗುವುದು. ಕಲ್ಲ ಇನ್ನ ಕಿತಾಬ الابرار لفي عليين وما ادراك ما عليون كتاب مرقوم. ಖಂಡಿತ ಅಲ್ಲ, ನಿಸ್ಸಂದೇಹವಾಗಿಯೂ ಸಜ್ಜನರ ಕರ್ಮಪತ್ರವು ಶ್ರೇಷ್ಠ ಜನರ ದಾಖಲೆಯಲ್ಲಿದೆ. ಮತ್ತು ಆ ಶ್ರೇಷ್ಠ ಜನರ ದಾಖಲೆ ಏನೆಂದು ನಿಮಗೇನು ಗೊತ್ತು? ಅದೊಂದು ಲಿಖಿತ ಗ್ರಂಥ. ಯಶ್ಹದುಹುಲ್ ಮುಕರ್ರಬೂನ್. ಆಪ್ತ ದೇವಚರರು ಅದನ್ನು ನೋಡಿಕೊಳ್ಳುತ್ತಾರೆ. ಇನ್ನಲ್ ಅಬ್ರಾರ ಲಫೀ ನಈಮಿನ್ ಅಲಲ್ ಅರಾಯಿಕ ಯನ್ಝುರೂನ್. ನಿಸ್ಸಂದೇಹವಾಗಿಯೂ ಸಜ್ಜನರು ಬಹಳ ಸುಖ ಸಂತೋಷದಲ್ಲಿರುವರು, ಉನ್ನತ ಪೀಠಗಳಲ್ಲಿ ಕುಳಿತು ವೀಕ್ಷಿಸುತ್ತಿರುವರು. ತಅರಿಫು ಫೀ ವುಜೂಹಿಹಿಂ ನಧ್ರತನ್ ನಈಮ್. ನೀವು ಅವರ ಮುಖಗಳಲ್ಲಿ ಸುಸ್ಥಿತಿಯ ಕಾಂತಿಯನ್ನು ಕಾಣುವಿರಿ. ಯುಸ್ಕೌನ ಮಿರ್ ರಹೀಕಿಂ ಮಖ್ತೂಮಿನ್ ಖಿತಾಮುಹು ಮಿಸ್ಕ್ وفي ذلك فليتنافس المتنافسون. ಅವರಿಗೆ ಅತ್ಯಂತ ಸ್ವಚ್ಛವಾದ ಮುದ್ರೆ ಹಾಕಲಾದ ಮದಿರೆಯನ್ನು ಕುಡಿಸಲಾಗುವುದು. ಅದರ ಮೇಲೆ ಕಸ್ತೂರಿಯ ಮೊಹರು ಇರುವುದು. ಸ್ಪರ್ಧಿಸಿ ಜಯಿಸಬಯಸುವವರು ಇದನ್ನು ಪಡೆಯಲಿಕ್ಕಾಗಿ ಸ್ಪರ್ಧಿಸಿ ಜಯಿಸಲು ಪ್ರಯತ್ನಿಸಲಿ. ವಮಿಜಾಜುಹು ಮಿನ್ ತಸ್ನೀಮಿನ್ ಐನೈ ಯಶ್ರಬು ಬಿಹಲ್ ಮುಕರ್ರಬೂನ್. ಆ ಮದಿರೆಯಲ್ಲಿ ತಸ್ನೀಮ್ ಬೆರೆತಿರುವುದು. ಅದೊಂದು ಚಿಲುಮೆಯಾಗಿದ್ದು ಅದರ ನೀರಿನೊಂದಿಗೆ ಅಲ್ಲಾಹನ ಸಾಮೀಪ್ಯ ಹೊಂದಿದವರು ಮದಿರೆಯನ್ನು ಕುಡಿಯುವರು. ಇನ್ನಲ್ಲದೀನ ಅಜ್ರಮು ಕಾನು ಮಿನಲ್ಲದೀನ ಆಮನು ಯಧಕೂನ ವಇಜಾ ಮರ್ರು ಬಿಹಿಂ ಯತಗಾಮಜೂನ್. ಅಪರಾಧಿಗಳು ಭೂಲೋಕದಲ್ಲಿ ಸತ್ಯವಿಶ್ವಾಸಿಗಳನ್ನು ಗೇಲಿ ಮಾಡುತ್ತಿದ್ದರು. ಅವರ ಬಳಿಯಿಂದ ಹಾದು ಹೋಗುತ್ತಿದ್ದಾಗ ಕಣ್ಣು ಮಿಟುಕಿಸುತ್ತಾ ಅವರ ಕಡೆಗೆ ಸನ್ನೆ ಮಾಡುತ್ತಿದ್ದರು. ವಇಜಾ ಕಲಬು ಇಲಾ ಅಹ್ಲಿಹಿಮು ಕಲಬು ಫಕಿಹೀನ್. ತಮ್ಮ ಮನೆಗಳಿಗೆ ಮರಳುವಾಗ ಮೋಜು ಮಾಡುತ್ತಾ ಮರಳುತ್ತಿದ್ದರು. ವಇಜಾ ರಾಉಹುಂ ಕಾಲು ಇನ್ನ ಹಾಉಲಾಯಿ ಲಾಲ್ಲೂನ್. ಮತ್ತು ಅವರನ್ನು ಕಂಡಾಗ ಇವರು ದಾರಿಗಟ್ಟವರು ಎಂದು ಹೇಳುತ್ತಿದ್ದರು. ವಮಾ ಉರ್ಸಿಲು ಅಲೈಹಿಂ ಹಾಫಿಝೀನ ಫಲ್ಯೌಮಲ್ಲದೀನ ಆಮನು ಮಿನಲ್ ಕುಫ್ಫಾರಿ ಯಧಕೂನ್. ವಾಸ್ತವದಲ್ಲಿ ಇವರೇನು ಅವರ ಮೇಲ್ವಿಚಾರಕರಾಗಿ ಕಳುಹಿಸಲ್ಪಟ್ಟಿರಲಿಲ್ಲ. ಇಂದು ಸತ್ಯವಿಶ್ವಾಸಿಗಳು ಸತ್ಯ ನಿಷೇಧಿಗಳ ಮೇಲೆ ನಗುತ್ತಿದ್ದಾರೆ. ಅಲಲ್ ಅರಾಯಿಕಿ ಯನ್ಝುರೂನ್. ಪೀಠಗಳ ಮೇಲೆ ಕುಳಿತು ಅವರ ಅವಸ್ಥೆಯನ್ನು ನೋಡುತ್ತಿದ್ದಾರೆ. ಹಲ್ ಸುವಿಬಲ್ ಕುಫ್ಫಾರು ಮಾ ಕಾನೂ ಯಫಅಲೂನ್. ಸತ್ಯ ನಿಷೇಧಿಗಳಿಗೆ ಅವರು ಮಾಡುತ್ತಿದ್ದ ಕೃತ್ಯಗಳ ಫಲ ಸಿಕ್ಕಿಯೇ ಬಿಟ್ಟಿತಲ್ಲ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಇದಸ್ ಸಮಾಉ ಶಕ್ಕತ್ ವಅದಿನತ್ ಲಿರಬ್ಬಿಹಾ ವಹುಕ್ಕತ್ ವಇದಲ್ ಅರ್ಧು ಮುದ್ದತ್ ವಅಲ್ಕತ್ ಮಾ ಫೀಹಾ ವತಖಲ್ಲತ್. ಆಕಾಶವು ಸಿಡಿದು ಹೋಗುವಾಗ ಮತ್ತು ತನ್ನ ಪ್ರಭುವಿನ ಆದೇಶವನ್ನು ಪಾಲಿಸುವಾಗ ಆಜ್ಞಾಪಾಲನೆಯೇ ಅದರ ಪಾಲಿನ ಸಹಜ ಬಾಧ್ಯತೆಯಾಗಿದೆ. ಭೂಮಿಯು ಹರಡಲ್ಪಡುವಾಗ ಅದು ತನ್ನೊಳಗೆ ಇರುವ ಸಕಲವನ್ನು ಹೊರಗೆಸೆದು ಬರಿದಾಗಿ ಬಿಡುವಾಗ ಅದು ತನ್ನ ಪ್ರಭುವಿನ ಆದೇಶವನ್ನು ಪಾಲಿಸುವಾಗ ಆಜ್ಞಾಪಾಲನೆಯೇ ಅದರ ಸಹಜ ಬಾಧ್ಯತೆಯಾಗಿದೆ. ك كادح الى ربك كدحا فملاقيه. ಓ ಮಾನವ, ನೀನು ಮೆಲ್ಲಮೆಲ್ಲನೆ ನಿನ್ನ ಪ್ರಭುವಿನ ಕಡೆಗೆ ಸಾಗುತ್ತಿರುವೆ ಮತ್ತು ಅವನನ್ನು ಭೇಟಿಯಾಗಲಿರುವೆ. فاما من اوتي كتابه بيمينه فسوف يحاسب حسابا يسيرا. ಅನಂತರ ಯಾರ ಕರ್ಮಪತ್ರವು ಅವನ ಬಲಗೈಯಲ್ಲಿ ಕೊಡಲ್ಪಡುವುದೋ ಅವನಿಂದ ಲಘುವಾಗಿ ಲೆಕ್ಕಾಚಾರ ಪಡೆಯಲಾಗುವುದು. ವಯನ್ಕಲಿಬು ಇಲಾ ಅಹ್ಲಿಹಿ ಮಸ್ರೂರಾ. ಮತ್ತು ಅವನು ತನ್ನವರ ಕಡೆಗೆ ಪರಮಾನಂದದೊಂದಿಗೆ ಮರಳುವನು. ವಅಮ್ಮಾ ಮನ್ ಊತಿಯ ಕಿತಾಬಹು ವರಾ ಝಹ್ರಿ. ಇನ್ನು ಯಾರ ಕರ್ಮಪತ್ರವನ್ನು ಅವನ ಬೆನ್ನ ಹಿಂದಿನಿಂದ ಕೊಡಲಾಗುವುದೋ. ಫಸೌಫ ಯದ್ಉ ಸುಬೂರಾ ವಯಸ್ಲಾ ಸಈರಾ. ಅವನು ಮೃತ್ಯುವನ್ನು ಕೂಗಿ ಕರೆಯುವನು ಮತ್ತು ದಗದಗಿಸುವ ನರಕಾಗ್ನಿಯಲ್ಲಿ ಬೀಳುವನು. ಇನ್ನಹು ಕಾನ ಫೀ ಅಹ್ಲಿಹಿ ಮಸ್ರೂರಾ. ಅವನು ತನ್ನ ಮನೆಯವರೊಂದಿಗೆ ತಲ್ಲೀನನಾಗಿದ್ದನು. ಇನ್ನಹು ಧನ್ನ ಅಲ್ಲನ್ ಯಹೂರ್. ತನಗೆ ಎಂದು ಮರಳಲಿಕ್ಕಿಲ್ಲವೆಂದು ಅವನು ಗ್ರಹಿಸಿದ್ದನು. ಬಲ ಇನ್ನ ರಬ್ಬಹು ಕಾನ ಬಿಹಿ ಬಸೀರಾ. ಮರಳಲಿಕ್ಕಿಲ್ಲಬೇಕೆ, ಅವನ ಪ್ರಭು ಅವನ ಕೃತ್ಯಗಳನ್ನು ನೋಡುತ್ತಲಿದ್ದನು. ಖಂಡಿತ ಅಲ್ಲ, ನಾನು ಆಣೆ ಹಾಕುತ್ತೇನೆ ಸಂಜೆಯ ಕೆಂಬಣ್ಣದ. ರಾತ್ರಿಯ ಹಾಗೂ ಅದು ಬಾಚಿಕೊಳ್ಳುವವುಗಳ ಮತ್ತು ಚಂದ್ರನ ಅದು ಪೂರ್ಣ ಚಂದ್ರವಾಗುವಾಗ ನಿಮಗೆ ಖಂಡಿತವಾಗಿಯೂ ಹಂತ ಹಂತವಾಗಿ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಯ ಕಡೆಗೆ ಹಾದು ಹೋಗುತ್ತಲೇ ಇರಬೇಕಾಗಿದೆ. ಫಮಾ ಲಹುಂ ಲಾ ಯುಮಿನೂನ ವಇದಾ ಕುರಿಆ ಅಲೈಹಿಮುಲ್ ಖುರ್ಆನು ಲಾ ಯಸ್ಜುದೂನ್. ಆದರೂ ಇವರು ವಿಶ್ವಾಸವಿರಿಸದಿರಲು ಇವರಿಗೆ ಏನಾಗಿದೆ? ಇವರ ಮುಂದೆ ಖುರ್ಆನ್ ಅನ್ನು ಪಠಿಸಲಾದಾಗ ಇವರು ಸಾಷ್ಟಾಂಗವೆರಗುವುದಿಲ್ಲಬೇಕೆ? ಬಲಿಲ್ಲದೀನ ಕಫರೂ ಯುಕದ್ದಿಬೂನ ವಲ್ಲಾಹು ಅಅ್ಲಮು ಬಿಮಾ ಯುಊನ್. ನಿಜವಾಗಿ ಈ ಸತ್ಯ ನಿಷೇಧಿಗಳಂತೂ ಸುಳ್ಳಾಗಿಸುತ್ತಾರೆ. ವಸ್ತುತಃ ಇವರು ತಮ್ಮ ಕರ್ಮ ಪತ್ರಗಳಲ್ಲಿ ಏನನ್ನು ಸಂಗ್ರಹಿಸುತ್ತಿದ್ದಾರೆ ಎಂಬುದನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. ಆದುದರಿಂದ ಇವರಿಗೆ ವೇದನಾಯುಕ್ತ ಯಾತನೆಯ ಸುವಾರ್ತೆ ಕೊಟ್ಟು ಬಿಡಿರಿ. ಇಲ್ಲಲ್ಲದೀನ ಆಮನು ವಅಮಿಲು ಸ್ಸಾಲಿಹಾತಿ ಲಹುಂ ಅಜ್ರುನ್ ಗೈರು ಮಮ್ನೂನ್. ಆದರೆ ಸತ್ಯವಿಶ್ವಾಸ ಸ್ವೀಕಾರ ಮಾಡಿದವರಿಗೂ ಸತ್ಕರ್ಮವೆಸಗಿದವರಿಗೂ ಎಂದೆಂದಿಗೂ ಮುಗಿಯದಂತಹ ಸತ್ಫಲವಿದೆ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವಸ್ಸಮಾಇ ಝಾತಿಲ್ ಬುರೂಜಿ ವಲ್ ಯೌಮಿಲ್ ಮೌಊದಿ ವಶಾಹಿದಿನ್ ವಮಶ್ಹೂದ್. ಸುಭದ್ರ ಕೋಟೆಗಳಿರುವ ಆಕಾಶದ ಆಣೆ, ವಾಗ್ದಾನ ಮಾಡಲಾಗಿರುವ ಆ ದಿನದ ಆಣೆ, ಮತ್ತು ನೋಡುವವನ ಹಾಗೂ ನೋಡಲ್ಪಡುವ ವಸ್ತುವಿನ ಆಣೆ. ಕುತಿಲ ಅಸ್ಹಾಬುಲ್ ಉಖ್ದೂದಿನ್ ನಾರಿ ಝಾತಿಲ್ ವಕೂದಿ ಇಝ್ ಹುಮ್ ಅಲೈಹಾ ಕುಊದ್. ಹೊಂಡದವರು ನಾಶವಾದರು, ಭೀಕರವಾಗಿ ದಗದಗಿಸುವ ಇಂಧನದ ಬೆಂಕಿ ತುಂಬಿದ್ದ ಹೊಂಡದವರು, ಅವರು ಆ ಹೊಂಡದ ಅಂಚಿನಲ್ಲಿ ಕುಳಿತಿದ್ದಾಗ. ವಹುಮ್ ಅಲಾ ಮಾ ಯಫ್ಅಲೂನ ಬಿಲ್ ಮುಮಿನೀನ ಶುಹೂದ್. ಮತ್ತು ಸತ್ಯವಿಶ್ವಾಸಿಗಳ ಮೇಲೆ ತಾವು ಮಾಡುತ್ತಿದ್ದುದನ್ನು ವೀಕ್ಷಿಸುತ್ತಿದ್ದಾಗ. ವಮಾ ನಕಮು ಮಿನ್ಹುಮ್ ಇಲ್ಲಾ ಅನ್ ಯುಮಿನು ಬಿಲ್ಲಾಹಿಲ್ ಅಜೀಜಿಲ್ ಹಮೀದ್. ಆ ಸತ್ಯವಿಶ್ವಾಸಿಗಳೊಂದಿಗೆ ಅವರ ಹಗೆತನವು ಪ್ರಚಂಡನು ಸ್ವಯಂ ಸ್ತುತ್ಯರ್ಹನೂ ಆಗಿರುವ ಅಲ್ಲಾಹನ ಮೇಲೆ ಅವರು ವಿಶ್ವಾಸವಿರಿಸುತ್ತಾರೆಂಬುದರ ಹೊರತು ಬೇರಾವುದೇ ಕಾರಣದಿಂದಾಗಿರಲಿಲ್ಲ. الذي له ملك السماوات والأرض والله على كل شيء شهيد. ಅವನು ಭೂಮಿ ಮತ್ತು ಆಕಾಶಗಳ ಸಾಮ್ರಾಜ್ಯದ ಅಧಿಪತಿಯಾಗಿದ್ದಾನೆ, ಆ ಅಲ್ಲಾಹನು ಸಕಲವನ್ನು ವೀಕ್ಷಿಸುತ್ತಿರುವನು. ان الذين فتنوا المؤمنين والمؤمنات ثم لم يتوبوا فلهم عذاب جهنم ಯಾರು ಸತ್ಯವಿಶ್ವಾಸಿಗಳಾದ ಸ್ತ್ರೀ ಪುರುಷರ ಮೇಲೆ ಮರ್ದನವೆಸಗಿದರೋ ಮತ್ತು ಆ ಬಳಿಕ ಪಶ್ಚಾತ್ತಾಪ ಪಡಲಿಲ್ಲವೋ ಅವರಿಗೆ ಖಂಡಿತವಾಗಿಯೂ ನರಕದ ಯಾತನೆ ಇದೆ, ಮತ್ತು ಅವರಿಗೆ ಸುಡುವ ಯಾತನೆ ಇದೆ. ان الذين امنوا وعملوا الصالحات لهم جنات تجري من تحتها الانهار ذلك الفوز الكبير. ಸತ್ಯವಿಶ್ವಾಸವನ್ನು ಸ್ವೀಕರಿಸಿದವರಿಗೆ ಮತ್ತು ಸತ್ಕರ್ಮವೆಸಗಿದವರಿಗೆ ನಿಶ್ಚಯವಾಗಿಯೂ ಸ್ವರ್ಗೋದ್ಯಾನಗಳಿವೆ, ಅವುಗಳ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವು, ಇದೇ ಮಹಾಯಶಸ್ಸು. ان بطش ربك لشديد انه هو يبدئ ويعيد وهو الغفور الودود ذو العرش المجيد. ನಿಜಕ್ಕೂ ನಿಮ್ಮ ಪ್ರಭುವಿನ ಹಿಡಿತವು ಬಹಳ ಕಠಿಣವಾದುದು. ಅವನೇ ಪ್ರಥಮ ಬಾರಿ ಸೃಷ್ಟಿಸುತ್ತಾನೆ ಮತ್ತು ಅವನೇ ಪುನಃ ಸೃಷ್ಟಿಸುವನು, ಮತ್ತು ಅವನು ಮಹಾ ಕ್ಷಮಾಶೀಲನೂ ಪ್ರೀತಿಸುವವನೂ ಆಗಿರುತ್ತಾನೆ. ಅವನು ವಿಶ್ವಸಿಂಹಾಸನದ ಒಡೆಯನು. ذو العرش المجيد فعال لما يريد. ಪರಮೋನ್ನತನು ಮತ್ತು ತಾನಿಚ್ಛಿಸಿದ್ದನ್ನು ಮಾಡಿಬಿಡುವವನು. هل أتاك حديث الجنود فرعون وثمود. ನಿಮಗೆ ಸೇನೆಗಳ ಸಮಾಚಾರ ತಲುಪಿದೆಯೇ? ಫಿರ್ಔನ್ ಮತ್ತು ಸಮುದರ ಸೇನೆಗಳ ಸಮಾಚಾರ. ಫಲಿಲ್ಲದೀನ ಕಫರೂ ಫೀ ತಕ್ಝೀಬಿ ವಲ್ಲಾಹು ಮಿನ್ ವರಾಯಿಹಿಂ ಮುಹೀತ್. ಆದರೆ ಸತ್ಯ ನಿಷೇಧಿಗಳು ಸುಳ್ಳಾಗಿಸುವುದರಲ್ಲೇ ಮಗ್ನರಾಗಿದ್ದಾರೆ, ವಸ್ತುತಃ ಅಲ್ಲಾಹನು ಅವರನ್ನು ಸುತ್ತುವರಿದಿದ್ದಾನೆ. ಬಲ್ ಹುವ ಕುರ್ಆನ್ ಮಜೀದ್ ಫೀ ಲೌಹಿಂ ಮಹ್ಫೂಜ್. ಅವರ ನಿರಾಕರಣೆಯಿಂದ ಈ ಕುರ್ಆನಿಗೇನು ನಷ್ಟವಿಲ್ಲ. ವಾಸ್ತವದಲ್ಲಿ ಈ ಕುರ್ಆನ್ ಅತ್ಯುನ್ನತ ಮಟ್ಟದ್ದಾಗಿದೆ, ಸುರಕ್ಷಿತವಾಗಿರುವ ಹಾಳೆಯಲ್ಲಿ ಮುದ್ರಿತವಿದೆ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಆಕಾಶದಾಣೆ ಮತ್ತು ರಾತ್ರಿಯಲ್ಲಿ ಕಾಣಿಸಿಕೊಳ್ಳುವ ವಸ್ತುವಿನಾಣೆ, ರಾತ್ರಿ ಕಾಣಿಸಿಕೊಳ್ಳುವ ಆ ವಸ್ತು ಏನೆಂದು ನಿಮಗೇನು ಗೊತ್ತು? ಮಿನುಗುವ ನಕ್ಷತ್ರ. ಮೇಲ್ವಿಚಾರಕನಿಲ್ಲದಂತಹ ಜೀವವೊಂದೂ ಇಲ್ಲ. ಇನ್ನು ಮನುಷ್ಯನು ತಾನು ಯಾವ ವಸ್ತುವಿನಿಂದ ಸೃಷ್ಟಿಸಲ್ಪಟ್ಟಿರುವೆನು ಎಂಬುದನ್ನಾದರೂ ಸ್ವಲ್ಪ ನೋಡಿಕೊಳ್ಳಲಿ. ಅವನು ಒಂದು ಚಿಮ್ಮುವ ದ್ರವದಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ. ಅದು ಬೆನ್ನು ಮತ್ತು ಎದೆಯ ಮೂಳೆಗಳ ನಡುವಿನಿಂದ ಹೊರಡುತ್ತದೆ. ಇನ್ನಹು ಅಲಾ ರಜಿಇಹಿ ಲಕಾದಿರು ಯೌಮ ತುಬಲ ಸರಾಯಿರ್ ಫಮಾ ಲಹು ಮಿನ್ ಕುವ್ವತಿನ್ ವಲಾ ನಾಸಿರ್. ಖಂಡಿತವಾಗಿಯೂ ಆ ಸೃಷ್ಟಿಕರ್ತನು ಅವನನ್ನು ಪುನಃ ಸೃಷ್ಟಿಸಲು ಶಕ್ತನು. ಅಡಗಿದ್ದ ರಹಸ್ಯಗಳ ವಿಚಾರಣೆ ನಡೆಯಲಿರುವ ದಿನ ಅಂದು ಮಾನವನ ಬಳಿ ತನ್ನದಾದ ಯಾವ ಬಲವೂ ಇರಲಾರದು ಮತ್ತು ಅವನಿಗೆ ಯಾವ ಸಹಾಯಕನೂ ಇರಲಾರನು. ಮಳೆ ಸುರಿಸುವ ಆಕಾಶದಾಣೆ ಮತ್ತು ಸಸ್ಯಗಳು ಮೊಳೆಯುವಾಗ ಒಡೆಯುವ ಭೂಮಿಯಾಣೆ, ಇದೊಂದು ನಿರ್ಣಾಯಕ ಮಾತು, ಇದು ತಮಾಷೆಯಲ್ಲ. ಮಕ್ಕಾದ ಸತ್ಯ ನಿಷೇಧಿಗಳು ಕೆಲವು ಕುತಂತ್ರಗಳನ್ನು ಹೂಡುತ್ತಿದ್ದಾರೆ ಮತ್ತು ನಾನೂ ಒಂದು ತಂತ್ರ ಹೂಡುತ್ತಿದ್ದೇನೆ. ಆದುದರಿಂದ ಸಂದೇಶವಾಹಕರೇ, ಈ ಸತ್ಯ ನಿಷೇಧಿಗಳನ್ನು ಸ್ವಲ್ಪ ಸಮಯ ಅವರ ಪಾಡಿಗೆ ಬಿಟ್ಟು ಬಿಡಿರಿ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಸದ್ಭಿಸ್ಮ ರಬ್ಬಿಕಲ್ ಅಅ್ಲಲ್ಲದಿ ಖಲಕ ಫಸವ್ವ ವಲ್ಲದಿ ಕದ್ದರ ಫಹದ ವಲ್ಲದಿ ಅಖ್ರಜಲ್ ಮರ್ಅ ಫಜಅಲಹು ಗುಸಾಅನ್ ಅಹ್ವಾ. ಸಂದೇಶವಾಹಕರೇ, ನಿಮ್ಮ ಸರ್ವೋನ್ನತ ಪ್ರಭುವಿನ ನಾಮವನ್ನು ಜಪಿಸಿರಿ. ಅವನು ಸೃಷ್ಟಿಸಿದನು ಮತ್ತು ಸಂತುಲಿತಗೊಳಿಸಿದನು. ಅವನು ವಿಧಿಯನ್ನು ನಿರ್ಣಯಿಸಿದನು, ಆಮೇಲೆ ಮಾರ್ಗದರ್ಶನ ಮಾಡಿದನು. ಅವನು ಸಸ್ಯಗಳನ್ನು ಬೆಳೆಸಿದನು, ತರುವಾಯ ಅವುಗಳನ್ನು ಕಪ್ಪು ಕಸಕಡ್ಡಿಗಳಾಗಿ ಮಾಡಿಬಿಟ್ಟನು. ನಾವು ನಿಮಗೆ ಓದಿಸಿ ಬಿಡುವೆವು, ಆ ಬಳಿಕ ನೀವು ಮರೆತು ಬಿಡಲಾರಿರಿ. ಅಲ್ಲಾಹನು ಇಚ್ಛಿಸಿದ್ದರ ಹೊರತು ಅವನು ವ್ಯಕ್ತವಾಗಿರುವುದನ್ನು ಗುಪ್ತವಾಗಿರುವುದನ್ನು ಬಲ್ಲನು. ನಾವು ನಿಮಗೆ ಸರಳ ವಿಧಾನದ ಸೌಲಭ್ಯ ನೀಡುತ್ತೇವೆ, ಆದುದರಿಂದ ಉಪದೇಶದಿಂದ ಪ್ರಯೋಜನವಾಗುವುದಿದ್ದರೆ ನೀವು ಉಪದೇಶ ನೀಡಿರಿ. ಭಯಭಕ್ತಿಯುಳ್ಳವನು ಉಪದೇಶವನ್ನು ಸ್ವೀಕರಿಸಿಕೊಳ್ಳುವನು ಮತ್ತು ಅದರಿಂದ ದೂರ ಉಳಿಯುವವನು ಅತ್ಯಂತ ಭಾಗ್ಯಹೀನನು. ಅವನು ಘೋರ ಅಗ್ನಿಯಲ್ಲಿ ಬೀಳುವನು. ಅನಂತರ ಅವನು ಅದರಲ್ಲಿ ಸಾಯಲಿಕ್ಕೂ ಇಲ್ಲ, ಬದುಕಲಿಕ್ಕೂ ಇಲ್ಲ. ಪಾವಿತ್ರ್ಯವನ್ನು ಕೈಕೊಂಡವನು ಯಶಸ್ವಿಯಾಗಿ ಬಿಟ್ಟನು. ತನ್ನ ಪ್ರಭುವಿನ ನಾಮವನ್ನು ಸ್ಮರಿಸಿದವನು ಮತ್ತು ನಮಾಜ್ ಮಾಡಿದವನು. بل تؤثرون الحياة الدنيا والآخرة خير وأبقى. ಆದರೆ ನೀವು ಇಹಲೋಕ ಜೀವನಕ್ಕೆ ಆದ್ಯತೆ ಕೊಡುತ್ತೀರಿ, ವಸ್ತುತಃ ಪರಲೋಕವು ಹೆಚ್ಚು ಉತ್ತಮವೂ ಶಾಶ್ವತವೂ ಆಗಿದೆ. ಇದನ್ನೇ ಹಿಂದೆ ಬಂದಿದ್ದ ಗ್ರಂಥಗಳಲ್ಲಿ ಹೇಳಲಾಗಿತ್ತು, ಇಬ್ರಾಹಿಂ ಮತ್ತು ಮೂಸಾರ ಗ್ರಂಥಗಳಲ್ಲಿ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಹಲ್ ಅತಾಕ ಹದೀಸುಲ್ ಗಾಶಿಯ. ಆವರಿಸಿ ಬಿಡಲಿರುವ ಆ ವಿಪತ್ತಿನ ಸುದ್ದಿ ನಿಮಗೆ ತಲುಪಿದೆಯೇ? ಯೌಮಇದಿನ್ ಖಾಶಿಯ. ಕೆಲವು ಮುಖಗಳು ಅಂದು ಭಯಗ್ರಸ್ತವಾಗಿರುವವು. ಆಮಿಲತುನ್ ನಾಸಿಬ. ತೀವ್ರ ಪರಿಶ್ರಮ ಪಡುತ್ತಿರುವವು. ತಸ್ಲಾ ನಾರನ್ ಹಾಮಿಯತನ್ ತುಸ್ಕಾ ಮಿನ್ ಐನಿನ್ ಆನಿಯ. ಘೋರ ಅಗ್ನಿಯಲ್ಲಿ ಉರಿಯುತ್ತಿರುವವು. ಅವರಿಗೆ ಕುದಿಯುತ್ತಿರುವ ಚಿಲುಮೆಯ ನೀರನ್ನು ಕುಡಿಯಲು ಕೊಡಲಾಗುವುದು. ಲೈಸ ಲಹುಂ ತಆಮುನ್ ಇಲ್ಲಾ ಮಿನ್ ದರೀ. ಮುಳ್ಳು ತುಂಬಿದ ಒಣ ಹುಲ್ಲಿನ ಹೊರತು ಬೇರೆ ಯಾವ ಆಹಾರವೂ ಅವರಿಗೆ ಇರಲಾರದು. ಲಾ ಯುಸ್ಮಿನು ವಲಾ ಯುಗ್ನಿ ಮಿನ್ ಜೂಅ. ಅದು ಪುಷ್ಟಿಗೊಳಿಸಲಾರದು, ಹಸಿವೆಯನ್ನೂ ನೀಗಿಸಲಾರದು. ಅಂದು ಕೆಲವು ಮುಖಗಳು ಕಾಂತಿಯುಕ್ತವಾಗಿರುವವು, ತಮ್ಮ ಸಾಧನೆಗಳ ಬಗ್ಗೆ ಸಂತುಷ್ಟವಾಗಿರುವವು, ಉನ್ನತವಾದ ಸ್ವರ್ಗೋದ್ಯಾನಗಳಲ್ಲಿ ಇರುವವು. لا تسمع فيها لاغية فيها عين جارية. ಅಲ್ಲಿ ಅವರು ಯಾವುದೇ ಅಸಂಬದ್ಧ ಮಾತುಗಳನ್ನು ಕೇಳಲಾರರು, ಅದರಲ್ಲಿ ಚಿಲುಮೆಗಳು ಹರಿಯುತ್ತಿರುವವು. فيها سرر مرفوعة وأكواب موضوعة ونمارق مصفوفة وزرابي مبثوثة. ಅದರೊಳಗೆ ಉನ್ನತ ಪೀಠಗಳಿರುವವು, ಪಾನ ಪಾತ್ರೆಗಳು ಇರಿಸಲ್ಪಟ್ಟಿರುವುವು, ಒರಗುವ ದಿಂಬುಗಳ ಸಾಲುಗಳಿರುವು ಮತ್ತು ನುಣುಪಾದ ಹಾಸುಗಳು ಹಾಸಿರುವುವು. ಇವರು ನಂಬುವುದಿಲ್ಲವೆಂದಾದರೆ ಒಂಟೆಗಳು ಹೇಗೆ ಸೃಷ್ಟಿಸಲ್ಪಟ್ಟಿವೆ ಎಂಬುದನ್ನು ಇವರು ನೋಡುವುದಿಲ್ಲವೇ? ಆಕಾಶವು ಹೇಗೆ ಎತ್ತರಿಸಲ್ಪಟ್ಟಿದೆ ಎಂಬುದನ್ನು ನೋಡುವುದಿಲ್ಲವೇ? ಪರ್ವತಗಳು ಹೇಗೆ ನಾಟಲ್ಪಟ್ಟಿದೆ ಎಂಬುದನ್ನು ನೋಡುವುದಿಲ್ಲವೇ? ನೆಲವನ್ನು ಹೇಗೆ ಹಾಸಲಾಗಿದೆ ಎಂಬುದನ್ನು ನೋಡುವುದಿಲ್ಲವೇ? ما انت مذكر لست عليهم بمسيطر. ಸರಿ, ಸಂದೇಶವಾಹಕರೇ, ನೀವು ಉಪದೇಶ ಮಾಡುತ್ತಾ ಸಾಗಿರಿ. ನೀವು ಕೇವಲ ಉಪದೇಶಕರು, ಅವರ ಮೇಲೇನು ಬಲಾತ್ಕಾರ ಮಾಡುವವರಲ್ಲ. ಇಲ್ಲ ಮನ್ ತವಲ್ಲ ವಕಫರ್. ಆದರೆ ಯಾರು ವಿಮುಖನಾಗುವನೋ ಹಾಗೂ ನಿರಾಕರಿಸುವನೋ, ಸಯುಅದ್ದಿಬುಹುಲ್ಲಾಹುಲ್ ಅಜಾಬಲ್ ಅಕ್ಬರ್. ಅವನಿಗೆ ಅಲ್ಲಾಹನು ಘೋರ ಯಾತನೆ ಕೊಡುವನು. ಇನ್ನ ಇಲೈನಾ ಇಯಾಬಹುಂ ಥುಮ್ಮ ಇನ್ನ ಅಲೈನಾ ಹಿಸಾಬಹುಂ. ಇವರಿಗೆಲ್ಲ ನಮ್ಮ ಕಡೆಗೆ ಮರಳಲಿಕ್ಕಿದೆ, ತರುವಾಯ ಇವರ ವಿಚಾರಣೆ ನಡೆಸುವ ಹೊಣೆ ನಮ್ಮ ಮೇಲೆಯೇ ಇದೆ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವಲ್ ಫಜ್ರಿ ವಲಯಾಲಿನ್ ಅಶ್ರಿ ವಶ್ಶಫ್ಇ ವಲ್ ವತ್ರಿ ವಲ್ಲೈಲಿ ಇದಾ ಯಸ್. ಪ್ರಾತಃ ಕಾಲದಾಣೆ, ದಶರಾತ್ರಿಗಳಾಣೆ, ಸಮ ವಿಷಮಗಳ ಆಣೆ ಮತ್ತು ಅಗಲುತ್ತಿರುವ ರಾತ್ರಿಯ ಆಣೆ. ಹಲ್ ಫೀ ಧಾಲಿಕ ಕಸಮುಲ್ ಲಿಧಿ ಹಿಜ್ರ. ಇದರಲ್ಲಿ ಬುದ್ಧಿಜೀವಿಗಳಿಗೇನಾದರೂ ಆಣೆಯಿದೆಯೇ? ಅಲಂ ತರ ಕೈಫ ಫಅಲ ರಬ್ಬುಕ ಬಿಆದ್ ಇರಮ ಧಾತಿಲ್ ಇಮಾದ್ ಅಲ್ಲತಿ ಲಂ ಯುಖ್ಲಕ್ ಮಿಥ್ಲುಹಾ ಫಿಲ್ ಬಿಲಾದ್. ನಿನ್ನ ಪ್ರಭು ಉನ್ನತ ಸ್ತಂಭಗಳ ಆದ್ ಇರಮನವರೊಂದಿಗೆ ಹೇಗೆ ವರ್ತಿಸಿದನೆಂಬುದನ್ನು ನೀವು ನೋಡಲಿಲ್ಲವೇ? ಅವರಂತಹ ಯಾವ ಜನಾಂಗವೂ ಜಗತ್ತಿನ ನಾಡುಗಳಲ್ಲಿ ಸೃಷ್ಟಿಸಲ್ಪಟ್ಟಿರಲಿಲ್ಲ. ಕಣಿವೆಗಳಲ್ಲಿ ಬಂಡೆಗಳನ್ನು ಕೊರೆದಿದ್ದ ಸಮೂದರೊಂದಿಗೆ ಮತ್ತು ಮೊಳೆಗಳವನಾದ ಫಿರ್ಔನ್ನೊಂದಿಗೆ ಅವನು ಹೇಗೆ ವರ್ತಿಸಿದನೆಂಬುದನ್ನು ನೀವು ನೋಡಲಿಲ್ಲವೇ? ಇವರು ಜಗತ್ತಿನ ನಾಡುಗಳಲ್ಲಿ ವಿದ್ರೋಹವೆಸಗಿದವರಾಗಿದ್ದರು. ಮತ್ತು ಅಲ್ಲಿ ಬಹಳಷ್ಟು ಕ್ಷೋಭೆ ಹರಡಿದ್ದರು. ಕೊನೆಗೆ ನಿಮ್ಮ ಪ್ರಭು ಅವರ ಮೇಲೆ ಯಾತನೆಯ ಕೊರಡೆಯನ್ನು ಬಾರಿಸಿಬಿಟ್ಟನು. ವಾಸ್ತವದಲ್ಲಿ ನಿಮ್ಮ ಪ್ರಭು ಹೊಂಚು ಹಾಕುತ್ತಿದ್ದಾನೆ. ಆದರೆ ಮಾನವನ ಅವಸ್ಥೆ ಹೀಗಿದೆ, ಅವನ ಪ್ರಭು ಅವನನ್ನು ಪರೀಕ್ಷೆಗೊಳಪಡಿಸಿದಾಗ ಮತ್ತು ಅವನಿಗೆ ಗೌರವ ಹಾಗೂ ಅನುಗ್ರಹ ದಯಪಾಲಿಸಿದಾಗ ಅವನು ನನ್ನ ಪ್ರಭು ನನ್ನನ್ನು ಸನ್ಮಾನಿತನಾಗಿ ಮಾಡಿದನೆಂದು ಹೇಳುತ್ತಾನೆ. ಮತ್ತು ಅವನನ್ನು ಪರೀಕ್ಷೆಗೊಳಪಡಿಸಿದಾಗ ಮತ್ತು ಅವನ ಪಾಲಿಗೆ ಅವನ ಜೀವನಾಧಾರವನ್ನು ಸೀಮಿತಗೊಳಿಸಿದಾಗ ನನ್ನ ಪ್ರಭು ನನ್ನನ್ನು ಅಪಮಾನಿಸಿದನೆಂದು ಹೇಳುತ್ತಾನೆ. ಕಲ್ಲ ಬಲ್ಲ ತುಕ್ರಿಮೂನ ಲ್ಯತೀಮ ವಲ ತಹಾದ್ದೂನ ಅಲಾ ತಆಮಿಲ್ ಮಿಸ್ಕೀನ್. ಖಂಡಿತ ಅಲ್ಲ, ವಾಸ್ತವದಲ್ಲಿ ನೀವು ಅನಾಥರನ್ನು ಗೌರವದಿಂದ ಕಾಣುವುದಿಲ್ಲ, ಬಡವನಿಗೆ ಉಣಬಡಿಸುವಂತೆ ಪರಸ್ಪರರನ್ನು ಪ್ರೇರೇಪಿಸುವುದಿಲ್ಲ. ವತಕುಲೂನ ತುರಾತ ಅಕ್ಲಲ್ ಲಮ್ಮೌ ವತುಹಿಬ್ಬೂನ ಅಲ್ಮಾಲ ಹುಬ್ಬನ್ ಜಮ್ಮಾ. ವಾರಿಸು ಸ್ವತ್ತನ್ನೆಲ್ಲ ಕಬಳಿಸಿ ಬಿಡುತ್ತೀರಿ ಮತ್ತು ಸಂಪತ್ತನ್ನು ಅತಿಯಾಗಿ ಪ್ರೀತಿಸುತ್ತೀರಿ. ಕಲ್ಲ ಇದ ದುಃಖತಿಲ್ ಅರ್ದು ದಕ್ಕ ದಕ್ಕೌ ವಜ ರಬ್ಬುಕ ವಲ್ ಮಲಕು ಸಫ್ಫ ಸಫ್ಫ. ಖಂಡಿತ ಅಲ್ಲ, ಭೂಮಿಯು ನಿರಂತರ ಗುದ್ದಿ ಪುಡಿಗುಟ್ಟಲ್ಪಟ್ಟಾಗ ಮತ್ತು ದೇವಚರರು ಸಾಲು ಸಾಲಾಗಿ ನಿಂತಿರುವ ಸ್ಥಿತಿಯಲ್ಲಿ ನಿಮ್ಮ ಪ್ರಭು ಆಗಮಿಸುವಾಗ ಅಂದು ನರಕವನ್ನು ಮುಂದೆ ತರಲಾಗುವುದು, ಅಂದು ಮಾನವನಿಗೆ ಮನವರಿಕೆಯಾಗುವುದು, ಅಂದು ಅವನು ತಿಳಿಯುವುದರಿಂದ ಏನು ಫಲ? ಯಕೂಲು ಯಾ ಲೈತನಿ ಕದ್ದಂತು ಲಿಹಯಾತಿ. ಅವನು ಅಯ್ಯೋ, ನಾನು ನನ್ನ ಈ ಜೀವನಕ್ಕಾಗಿ ಮೊದಲೇ ಸಿದ್ಧತೆ ಮಾಡುತ್ತಿದ್ದರೆ ಎಂದು ಹೇಳುವನು. ಅಂದು ಅಲ್ಲಾಹನು ಕೊಡುವಂತಹ ಯಾತನೆಯನ್ನು ಕೊಡಬಲ್ಲವರು ಬೇರಾರೂ ಇಲ್ಲ. ಅಲ್ಲಾಹನು ಬಂಧಿಸುವ ರೀತಿಯಲ್ಲಿ ಬಂಧಿಸುವವನು ಯಾರೂ ಇಲ್ಲ. ಇನ್ನೊಂದು ಕಡೆಯಿಂದ ಹೀಗೆ ಅಪ್ಪಣೆಯಾಗುವುದು, ಓ ಶಾಂತ ಚಿತ್ತವೇ, ارجعي الى ربك راضية مرضية فادخلي في عبادي وادخلي جنتي. ನೀನು ನಿನ್ನ ಸದ್ಗತಿಯಿಂದ ಸಂತುಷ್ಟನು, ನಿನ್ನ ಪ್ರಭುವಿನ ಬಳಿ ಮೆಚ್ಚುಗೆಗೆ ಪಾತ್ರನೂ ಆಗಿರುವ ಸ್ಥಿತಿಯಲ್ಲಿ ನಿನ್ನ ಪ್ರಭುವಿನ ಬಳಿಗೆ ನಡೆ, ನನ್ನ ಸಜ್ಜನ ದಾಸರೊಂದಿಗೆ ಸೇರಿಕೋ ಮತ್ತು ನನ್ನ ಸ್ವರ್ಗದೊಳಗೆ ಪ್ರವೇಶಿಸು. بسم الله الرحمن الرحيم ಪರಮದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ. لا اقسم بهذا البلد ಅಲ್ಲಾ, ನಾನು ಈ ಮಕ್ಕಾ ಪಟ್ಟಣದ ಆಣೆ ಹಾಕುತ್ತೇನೆ. وانت حل بهذا البلد ಸಂದೇಶವಾಹಕರೇ, ಈ ಪಟ್ಟಣದಲ್ಲಿ ನಿಮ್ಮನ್ನು ಧರ್ಮಸಮ್ಮತಗೊಳಿಸಿಕೊಳ್ಳಲಾಗಿದೆ. ಮತ್ತು ನಾನು ತಂದೆಯ ಹಾಗೂ ಅವನಿಂದ ಜನಿಸಿದ ಮಕ್ಕಳ ಆಣೆ ಹಾಕುತ್ತೇನೆ. ವಾಸ್ತವದಲ್ಲಿ ನಾವು ಮಾನವನನ್ನು ಸಂಕಷ್ಟದಲ್ಲೇ ಸೃಷ್ಟಿಸಿದ್ದೇವೆ. ಅಯಹ್ಸಬು ಅಲ್ಲೈ ಯಕ್ದಿರ ಅಲೈಹಿ ಅಹದು ಯಕೂಲು ಅಹ್ಲಕ್ತು ಮಾಲಲ್ ಲುಬದ. ಅವನನ್ನು ಯಾರೂ ನಿಯಂತ್ರಿಸಲಾರರೆಂದು ಅವನು ಭಾವಿಸಿರುವನೆ, ನಾನು ಧನ ರಾಶಿಯನ್ನೇ ಖರ್ಚು ಮಾಡಿಬಿಟ್ಟೆನೆಂದು ಅವನು ಹೇಳುತ್ತಾನೆ. ಅಯಹ್ಸಬು ಅಲ್ಲಂ ಯರಹು ಅಹದ್, ಅವನನ್ನು ಯಾರೂ ಕಂಡಿಲ್ಲವೆಂದು ಅವನು ಭಾವಿಸುತ್ತಾನೆಯೇ? ಅಲಂ ನಜ್ಅಲ್ ಲಹು ಐನೈನಿ ವಲಿಸಾನಹು ವಶಫತೈನಿ ವಹದೈನಾಹು ನಜ್ದೈನ್. ನಾವು ಅವನಿಗೆ ಎರಡು ಕಣ್ಣುಗಳನ್ನು, ಒಂದು ನಾಲಿಗೆಯನ್ನು, ಎರಡು ತುಟಿಗಳನ್ನೂ ಕೊಟ್ಟಿಲ್ಲವೇ? ಮತ್ತು ಅವನಿಗೆ ಎರಡು ಸುಸ್ಪಷ್ಟ ದಾರಿಗಳನ್ನು ತೋರಿಸಿಕೊಡಲಿಲ್ಲವೇ? ಫಲಕ್ತಹಮಲ್ ಅಕಬತ ವಮಾ ಅದ್ರಾಕಮಲ್ ಅಕಬತ ಫಕ್ಕು ರಕಬ. ಆದರೆ ಅವನು ದುರ್ಗಮ ಏರನ್ನು ಏರುವ ಸಾಹಸವನ್ನೇ ಮಾಡಲಿಲ್ಲ. ಆ ದುರ್ಗಮ ಏರು ಏನೆಂದು ನಿಮಗೇನು ಗೊತ್ತು? ಯಾವುದಾದರೂ ಕೊರಳನ್ನು ದಾಸ್ಯ ಬಂಧನದಿಂದ ವಿಮೋಚಿಸುವುದು. ಫಕ್ಕು ರಕಬತಿನ್ ಔ ಇತ್ಆಮು ಫೀ ಯೌಮಿನ್ ಝೀ ಮಸ್ಗಬತಿನ್ ಯತೀಮನ್ ಝಾ ಮಕ್ರಬಹ್ ಔ ಮಿಸ್ಕೀನನ್ ಝಾ ಮತ್ರಬಹ್. ಅಥವಾ ಹಸಿವಿನ ದಿನ ಹಸಿದ ಆಪ್ತ ಅನಾಥನಿಗೆ ಅಥವಾ ದಿಕ್ಕೆಟ್ಟ ದರಿದ್ರನಿಗೆ ಉಣಬಡಿಸುವುದು. ಕಾನ ಮಿನಲ್ಲದೀನ ಆಮನು ವತವಾಸೌ ಬಿಸ್ಸಬ್ರಿ ವತವಾಸೌ ಬಿಲ್ ಮರ್ಹಮಹ್. ತರುವಾಯ ಸತ್ಯವಿಶ್ವಾಸವಿರಿಸಿದ ಹಾಗೂ ಪರಸ್ಪರರಿಗೆ ಸಹನೆ ಮತ್ತು ಸೃಷ್ಟಿಗಳ ಮೇಲೆ ಕರುಣೆಯನ್ನು ಬೋಧಿಸಿದ ಜನರ ಸಾಲಿಗೆ ಸೇರುವುದು. ಔಲಾಯಿಕ ಅಸ್ಹಾಬುಲ್ ಮೈಮನಹ್. ಇವರೇ ಬಲಗಡೆಯವರು. والذين كفروا بآياتنا هم أصحاب المشأمة. ಮತ್ತು ನಮ್ಮ ಸೂಕ್ತಗಳನ್ನು ತಿರಸ್ಕರಿಸಿದವರು ಎಡಗಡೆಯವರು. عليهم نار مؤصدة. ಅವರ ಮೇಲೆ ನರಕಾಗ್ನಿಯು ಆವರಿಸಿಕೊಂಡಿರುವುದು. بسم الله الرحمن الرحيم. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವಶ್ಯಂಸಿ ವದುಹಾಹ. ಸೂರ್ಯನ ಹಾಗೂ ಅದರ ಬಿಸಿಲಿನಾಣೆ. ವಲ್ಕಮರಿ ಇದಾ ತಲಾಹ ವನ್ನಹರಿ ಇದಾ ಜಲ್ಲಾಹ ವಲ್ಲೈಲಿ ಇದಾ ಯಗ್ಷಾಹ. ಚಂದ್ರನಾಣೆ ಅದು ಅದನ್ನು ಹಿಂಬಾಲಿಸಿದಾಗ, ಹಗಲಿನಾಣೆ ಅದು ಸೂರ್ಯನನ್ನು ಪ್ರಕಟಗೊಳಿಸಿದಾಗ, ರಾತ್ರಿಯಾಣೆ ಅದು ಸೂರ್ಯನನ್ನು ಕವಿದಾಗ. ವಸ್ಸಮಾಇ ವಮಾ ಬನಾಹ ವಲ್ ಅರ್ಧಿ ವಮಾ ತಹಾಹ. ಆಕಾಶದ ಹಾಗೂ ಅದನ್ನು ಸ್ಥಾಪಿಸಿದವನಾಣೆ, ಭೂಮಿಯ ಹಾಗೂ ಅದನ್ನು ಹಾಸಿದವನಾಣೆ. ವನಫ್ಸಿ ವಮಾ ಸವ್ವಾಹ ಫಅಲ್ಹಮಹ ಫುಜೂರಹ ವತಕ್ವಾಹ. ಮಾನವ ಚಿತ್ತದ ಹಾಗೂ ಅದನ್ನು ಸುಗಮಗೊಳಿಸಿದವನಾಣೆ, ಆ ಬಳಿಕ ಅವನು ಅದರ ದುಷ್ಟತೆಯನ್ನು, ಅದರ ಸಾತ್ವಿಕತೆಯನ್ನು ಅದಕ್ಕೆ ಪ್ರೇರೇಪಿಸಿದನು. ಕದ್ ಅಫ್ಲಹ ಮನ್ ಝಕ್ಕಾಹ ವಕದ್ ಖಾಬ ಮನ್ ದಸ್ಸಾಹ. ಖಂಡಿತವಾಗಿಯೂ ತನ್ನ ಆತ್ಮವನ್ನು ಸಂಸ್ಕರಿಸಿಕೊಂಡವನು ವಿಜಯಿಯಾದನು, ಮತ್ತು ಅದನ್ನು ದಮನಿಸಿದವನು ಸೋಲುಂಡನು. ಕದ್ದಬತ್ ಸಮೂದು ಬಿತಗ್ವಾಹ ಇದಿನ್ ಬಅಥ ಅಶ್ಕಾಹ. ಸಮೂದರು ತಮ್ಮ ವಿದ್ರೋಹದಿಂದಾಗಿ ಸುಳ್ಳಾಗಿಸಿದರು. ಆ ಜನಾಂಗದ ಅತ್ಯಂತ ದುಷ್ಟ ವ್ಯಕ್ತಿಯು ಕೆರಳಿ ಎದ್ದಾಗ, ಫಕಾಲ ಲಹುಂ ರಸೂಲುಲ್ಲಾಹಿ ನಾಕತಲ್ಲಾಹಿ ವಸುಕಿಯಾಹ. ಅಲ್ಲಾಹನ ಸಂದೇಶವಾಹಕರು ಆ ಜನರೊಡನೆ, ಜಾಗ್ರತೆ, ಅಲ್ಲಾಹನ ಒಂಟೆಯನ್ನು ಮುಟ್ಟಬೇಡಿರಿ ಮತ್ತು ಅದು ನೀರು ಕುಡಿಯುವುದನ್ನು ತಡೆಯಬೇಡಿರಿ ಎಂದರು. فكذبوه فعقروها فدمدم عليهم ربهم بذنبهم فسواها. ಆದರೆ ಅವರು ಅವರ ಮಾತನ್ನು ಸುಳ್ಳೆಂದು ಸಾರಿದರು ಮತ್ತು ಒಂಟೆಯನ್ನು ಕೊಂದುಬಿಟ್ಟರು. ಕೊನೆಗೆ ಅವರ ಪಾಪದ ಫಲವಾಗಿ ಅವರ ಪ್ರಭು ಅವರ ಮೇಲೆ ಏಕಕಾಲದಲ್ಲಿ ಎಲ್ಲರನ್ನು ಮಣ್ಣುಗೂಡಿಸುವಂತಹ ವಿಪತ್ತನ್ನು ಎರಗಿಸಿದನು. ಮತ್ತು ಅವನಿಗೆ ತನ್ನ ಈ ಕೃತ್ಯದ ಯಾವುದೇ ದುಷ್ಪರಿಣಾಮದ ಭಯವಿಲ್ಲ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. وَاللَّيْلِ إِذَا يَغْشَى وَالنَّهَارِ إِذَا تَجَلَّى وَمَا خَلَقَ الذَّكَرَ وَالْأُنثَى إِنَّ سَعْيَكُمْ لَشَتَّى. ರಾತ್ರಿಯಾಣೆ ಅದು ಆವರಿಸಿದಾಗ, ಹಗಲಿನಾಣೆ ಅದು ಬೆಳಗಿದಾಗ, ಮತ್ತು ಗಂಡು ಹೆಣ್ಣುಗಳನ್ನು ಸೃಷ್ಟಿಸಿದವನಾಣೆ, ವಾಸ್ತವದಲ್ಲಿ ನಿಮ್ಮ ಪರಿಶ್ರಮಗಳು ವಿಭಿನ್ನ ತರದ್ದಾಗಿವೆ. من اعطى واتقى وصدق بالحسنى فسنيسره لليسرى. ಆದುದರಿಂದ ಯಾರು ದೇವಮಾರ್ಗದಲ್ಲಿ ಸಂಪತ್ತು ಕೊಟ್ಟನೋ, ದೇವಾಜ್ಞೋಲ್ಲಂಘನೆಯಿಂದ ದೂರ ಉಳಿದನೋ ಮತ್ತು ಒಳಿತನ್ನು ಸತ್ಯವೆಂದು ಅಂಗೀಕರಿಸಿದವನಿಗೆ ಅವನಿಗೆ ನಾವು ಸರಳ ಪಥವನ್ನು ಸುಗಮಗೊಳಿಸುವೆವು. ಮತ್ತು ಜಿಪುಣತೆ ತೋರಿದನೋ, ತನ್ನ ಪ್ರಭುವಿನ ಬಗ್ಗೆ ನಿರ್ಲಕ್ಷ್ಯ ತೋರಿದನೋ ಮತ್ತು ಒಳಿತನ್ನು ತಿರಸ್ಕರಿಸಿದನೋ, ಅವನಿಗೆ ನಾವು ಕಠಿಣ ದಾರಿಯನ್ನು ಸುಗಮಗೊಳಿಸುವೆವು. ಅವನು ವಿನಾಶ ಹೊಂದುವಾಗ ಅವನ ಸಂಪತ್ತು ಅವನ ಯಾವ ಪ್ರಯೋಜನಕ್ಕೆ ಬಂದೀತು? ಇನ್ನ ಅಲೈನಾ ಲಲ್ಹುದ ವ ಇನ್ನ ಲನಾ ಲಲ್ಆಖಿರತ ವಲ್ಔಲಾ. ಖಂಡಿತವಾಗಿಯೂ ದಾರಿ ತೋರಿಸುವ ಹೊಣೆ ನಮ್ಮ ಮೇಲಿದೆ, ಮತ್ತು ವಾಸ್ತವದಲ್ಲಿ ಪರಲೋಕ ಮತ್ತು ಇಹಲೋಕ ಇವೆರಡಕ್ಕೂ ನಾವೇ ಒಡೆಯರು. ನಾನಂತೂ ದಗದಗಿಸುವ ಅಗ್ನಿಯ ಕುರಿತು ನಿಮಗೆ ಎಚ್ಚರಿಕೆ ಕೊಟ್ಟು ಬಿಟ್ಟಿರುವೆನು. ಯಾರು ಅದರಲ್ಲಿ ಉರಿಯಲಾರರು? ಸುಳ್ಳಾಗಿಸಿದ ಹಾಗೂ ವಿಮುಖನಾದ ಹತಭಾಗ್ಯನ ಹೊರತು. ಅತ್ಯಂತ ಧರ್ಮನಿಷ್ಠನು ಅದರಿಂದ ದೂರವಿರಿಸಲ್ಪಡುವನು. ಪುನೀತನಾಗಲಿಕ್ಕಾಗಿ ತನ್ನ ಸಂಪತ್ತನ್ನು ದಾನ ಮಾಡುವವನು. ಅವನು ಪ್ರತಿಫಲ ಕೊಡಬೇಕಾದಂತಹ ಯಾರ ಯಾವ ಉಪಕಾರ ಭಾರವೂ ಅವನ ಮೇಲಿಲ್ಲ. ಅವನಂತೂ ಕೇವಲ ತನ್ನ ಸರ್ವೋನ್ನತ ಪ್ರಭುವಿನ ಪ್ರಸನ್ನತೆಗಾಗಿ ಈ ಕಾರ್ಯವನ್ನು ಮಾಡುತ್ತಾನೆ, ಮತ್ತು ಅವನು ಖಂಡಿತವಾಗಿಯೂ ಇವನಿಂದ ಪ್ರಸನ್ನನಾಗುವನು. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಪ್ರಕಾಶಮಯ ಹಗಲಿನಾಣೆ ಮತ್ತು ರಾತ್ರಿಯಾಣೆ ಅದು ಪ್ರಶಾಂತವಾಗಿ ಆವರಿಸುವಾಗ, ಸಂದೇಶವಾಹಕರೇ, ನಿಮ್ಮ ಪ್ರಭು ನಿಮ್ಮನ್ನು ಖಂಡಿತ ಕೈಬಿಡಲಿಲ್ಲ ಮತ್ತು ಅವನು ಕೋಪಿಸಲೂ ಇಲ್ಲ. ಮತ್ತು ಖಂಡಿತವಾಗಿಯೂ ಅನಂತರದ ಕಾಲಘಟ್ಟವು ನಿಮ್ಮ ಪಾಲಿಗೆ ಮುಂಚಿನ ಕಾಲಘಟ್ಟಕ್ಕಿಂತ ಉತ್ತಮವಾಗಿರುವುದು. ಸದ್ಯದಲ್ಲೇ ನಿಮ್ಮ ಪ್ರಭು ನೀವು ಸಂತುಷ್ಟರಾಗುವಷ್ಟನ್ನು ನಿಮಗೆ ಕೊಡುವನು. ಅವನು ನಿಮ್ಮನ್ನು ಅನಾಥನಾಗಿ ಕಂಡು ಆಶ್ರಯವನ್ನು ಒದಗಿಸಲಿಲ್ಲವೇ? ಮತ್ತು ನಿಮ್ಮನ್ನು ಸನ್ಮಾರ್ಗವರಿಯದವರಾಗಿ ಕಂಡು ಮಾರ್ಗದರ್ಶನ ಮಾಡಲಿಲ್ಲವೇ? ನಿಮ್ಮನ್ನು ನಿರ್ಗತಿಕನಾಗಿ ಕಂಡು ಸ್ಥಿತಿವಂತನಾಗಿ ಮಾಡಲಿಲ್ಲವೇ? ಆದುದರಿಂದ ಅನಾಥನ ಮೇಲೆ ಕಾಠಿಣ್ಯ ತೋರಬೇಡಿರಿ. ಮತ್ತು ಯಾಚಕನನ್ನು ಜರೆಯಬೇಡಿರಿ. ಮತ್ತು ನಿಮ್ಮ ಪ್ರಭುವಿನ ಅನುಗ್ರಹವನ್ನು ಪ್ರಕಟಪಡಿಸಿರಿ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಅಲಂ ನಶ್ರಹ್ ಲಕ ಸದ್ರಕ ವವದಅನಾ ಅನ್ಕ ವಿಜ್ರಕ ಅಲ್ಲದಿ ಅನ್ಕದ ಧಹ್ರಕ. ಸಂದೇಶವಾಹಕರೇ, ನಾವು ನಿಮ್ಮ ಹೃದಯವನ್ನು ನಿಮಗಾಗಿ ತೆರೆಯಲಿಲ್ಲವೇ? ನಿಮ್ಮ ಬೆನ್ನು ಮುರಿಯುತ್ತಿದ್ದ ಹೊರೆಯನ್ನು ನಿಮ್ಮ ಮೇಲಿಂದ ಇಳಿಸಿಬಿಡಲಿಲ್ಲವೇ? وَرَفَعْنَا لَكَ ذِكْرَكَ فَإِنَّ مَعَ الْعُسْرِ يُسْرًا إِنَّ مَعَ الْعُسْرِ يُسْرًا. ಮತ್ತು ನಿಮಗಾಗಿ ನಿಮ್ಮ ಖ್ಯಾತಿಯ ಪ್ರಸ್ತಾಪವನ್ನು ಎತ್ತರಕ್ಕೇರಿಸಲಿಲ್ಲವೇ? ವಾಸ್ತವದಲ್ಲಿ ಸಂಕೀರ್ಣತೆಯೊಂದಿಗೆ ವೈಶಾಲ್ಯವೂ ಇದೆ, ಖಂಡಿತವಾಗಿಯೂ ಸಂಕೀರ್ಣತೆಯೊಂದಿಗೆ ವೈಶಾಲ್ಯವೂ ಇದೆ. ಆದುದರಿಂದ ನೀವು ಬಿಡುವು ಸಿಕ್ಕಿದಾಗ ದಾಸ್ಯ ಆರಾಧನೆಯ ಪರಿಶ್ರಮದಲ್ಲಿ ತೊಡಗಿಬಿಡಿರಿ ಮತ್ತು ನಿಮ್ಮ ಪ್ರಭುವಿನ ಕಡೆಗೆ ವಾಲಿಕೊಂಡಿರಿ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. وَالتِّينِ وَالزَّيْتُونِ وَطُورِ سِينِينَ وَهَذَا الْبَلَدِ الْأَمِينِ. ಅಂಜೂರ ಮತ್ತು ಇಪ್ಪೆಯಾಣೆ, ಸೀನಾಯಿ ಪರ್ವತದಾಣೆ, ಮತ್ತು ಈ ಶಾಂತಿಪೂರ್ಣ ನಗರ ಮಕ್ಕಾದಾಣೆ. لقد خلقنا الإنسان في أحسن تقويم ನಾವು ಮಾನವನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿರುತ್ತೇವೆ. ثم رددناه أسفل سافلين ತರುವಾಯ ನಾವು ಅವನನ್ನು ಪಲ್ಲಟಗೊಳಿಸಿ ನೀಚರಲ್ಲಿ ಅತ್ಯಂತ ನೀಚನಾಗಿ ಮಾಡಿದೆವು. إلا الذين آمنوا وعملوا الصالحات فلهم أجر غير ممنون ಆದರೆ ವಿಶ್ವಾಸವಿರಿಸಿಕೊಂಡ ಮತ್ತು ಸತ್ಕರ್ಮವೆಸಗುತ್ತಿದ್ದವರ ಹೊರತು ಅವರಿಗೆ ಎಂದೂ ಮುಗಿಯದಂತಹ ಸತ್ಫಲವಿದೆ. ಸಂದೇಶವಾಹಕರೇ, ಇದರ ನಂತರ ಇನ್ನಾರು ತಾನೇ ಪುರಸ್ಕಾರ ಮತ್ತು ಶಿಕ್ಷೆಯ ವಿಷಯದಲ್ಲಿ ನಿಮ್ಮನ್ನು ಸುಳ್ಳಾಗಿಸಬಲ್ಲರು? ಅಲ್ಲಾಹನು ಎಲ್ಲ ಅಧಿಪತಿಗಳಿಗಿಂತ ಮಹಾ ಅಧಿಪತಿಯಲ್ಲವೇ? ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ ಖಲಕಲ್ ಇನ್ಸಾನ ಮಿನ್ ಅಲಕ ಓದಿರಿ ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ನಾಮದೊಂದಿಗೆ. ಅವನು ಹೆಪ್ಪುಗಟ್ಟಿದ ರಕ್ತದ ಒಂದು ಪಿಂಡದಿಂದ ಮಾನವನನ್ನು ಸೃಷ್ಟಿಸಿದನು. ಇಕ್ರಾ ವರಬ್ಬುಕಲ್ ಅಕ್ರಮುಲ್ಲದಿ ಅಲ್ಲಮ ಬಿಲ್ ಖಲಮ ಅಲ್ಲಮಲ್ ಇನ್ಸಾನ ಮಾ ಲಂ ಯಅಲಮ್ ಓದಿರಿ ಮತ್ತು ನಿಮ್ಮ ಪ್ರಭು ಮಹಾ ಉದಾರಿ, ಅವನು ಲೇಖನಿಯ ಮೂಲಕ ವಿದ್ಯೆ ಕಲಿಸಿದನು, ಮಾನವನು ತಿಳಿದಿರದಂತಹ ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು. ಕಲ್ಲ ಇನ್ನಲ್ ಇನ್ಸಾನ ಲಯತಗಾ ಸರ್ವತ ಅಲ್ಲ, ಮಾನವನು ವಿದ್ರೋಹವೆಸಗುತ್ತಾನೆ. ಅರ್ರಾಹು ಸ್ತಗ್ನಾ ತನ್ನನ್ನು ಸರ್ವ ಸ್ವತಂತ್ರನೆಂದು ಕಂಡು. ಇನ್ನ ಇಲಾ ರಬ್ಬಿಕಾ ರುಜ್ಆ ವಸ್ತುತಃ ಅವನಿಗೆ ನಿನ್ನ ಪ್ರಭುವಿನ ಕಡೆಗೆ ಖಂಡಿತ ಮರಳಬೇಕಾಗಿದೆ. ಅರೈತಲ್ಲದಿ ಯನ್ಹಾ ಅಬ್ದನ್ ಇದಾ ಸಲ್ಲಾ ಒಬ್ಬ ದಾಸನು ನಮಾಜ್ ಮಾಡುತ್ತಿರುವಾಗ ಅವನನ್ನು ತಡೆಯುವ ವ್ಯಕ್ತಿಯನ್ನು ನೀವು ಕಂಡಿರಾ? ಅರೈತ ಇನ್ ಕಾನ ಅಲಲ್ ಹುದಾ ಔ ಅಮರ ಬಿತ್ತಕ್ವಾ ನಿಮ್ಮ ಅಭಿಪ್ರಾಯವೇನು? ಆ ದಾಸನು ಸನ್ಮಾರ್ಗದಲ್ಲಿದ್ದರೆ ಅಥವಾ ಧರ್ಮನಿಷ್ಠೆಯ ಉಪದೇಶ ನೀಡುತ್ತಿದ್ದರೆ? ಅರಐತ ಇನ್ ಕದ್ದಬ ವತವಲ್ಲಾ ಅಲಂ ಯಅಲಂ ಬಿಅನ್ನಲ್ಲಾಹ ಯರಾ ತಡೆಯುವವನಾದ ಈ ವ್ಯಕ್ತಿಯು ಸತ್ಯವನ್ನು ತಿರಸ್ಕರಿಸುವವನು ವಿಮುಖನಾಗುವವನು ಆಗಿದ್ದರೆ ನಿಮ್ಮ ಅಭಿಪ್ರಾಯವೇನು? ಅಲ್ಲಾಹನು ನೋಡುತ್ತಿದ್ದಾನೆ ಎಂಬುದನ್ನು ಅವನು ತಿಳಿದಿಲ್ಲವೇ? ಕಲ್ಲಲ ಇಲ್ಲಂ ಯಂತಹಿ ಲನಸ್ಅನ್ ಬಿನ್ನಾಸಿಯ ಖಂಡಿತ ಅಲ್ಲ, ಅವನು ತನ್ನ ನಿಲುವನ್ನು ತೊರೆಯದಿದ್ದರೆ ನಾವು ಅವನ ಜುಟ್ಟನ್ನು ಹಿಡಿದು ಎಳೆಯುವೆವು. ನಾಸಿಯತಿನ್ ಕಾದಿಬತಿನ್ ಖಾತಿಅಹ್ ಸುಳ್ಳುಗಾರ ಹಾಗೂ ಮಹಾ ಅಪರಾಧಿ ಜುಟ್ಟನ್ನು. ಫಲ್ಯದ್ಉ ನಾದಿಯಹು ಸನದ್ಉ ಜ್ಜಬಾನಿಯ ಅವನು ತನ್ನ ಬೆಂಬಲಿಗರ ಹೆಂಡನ್ನು ಕರೆದುಕೊಳ್ಳಲಿ, ನಾವು ಯಾತನೆ ನೀಡುವ ದೇವಚರರನ್ನು ಕರೆಸಿಕೊಳ್ಳುವೆವು. ಖಂಡಿತ ಅಲ್ಲ, ಅವನ ಮಾತನ್ನು ಅನುಸರಿಸಬೇಡಿರಿ, ಸಾಷ್ಟಾಂಗವೆರಗಿರಿ ಮತ್ತು ನಿಮ್ಮ ಪ್ರಭುವಿನ ಸಾಮೀಪ್ಯ ಪಡೆಯಿರಿ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಇನ್ನಾ ಅನ್ಜಲ್ನಾಹು ಫೀ ಲೈಲತಿಲ್ ಖದ್ರ್ ವಮಾ ಅದ್ರಾಕ ಮಾ ಲೈಲತುಲ್ ಖದ್ರ್ ನಾವು ಕುರ್ಆನನ್ನು ಪ್ರತಿಷ್ಠಿತ ರಾತ್ರಿಯಲ್ಲಿ ಅವತೀರ್ಣಗೊಳಿಸಿರುವೆವು. ಪ್ರತಿಷ್ಠಿತ ರಾತ್ರಿ ಏನೆಂದು ನಿಮಗೇನು ಗೊತ್ತು? ಲೈಲತುಲ್ ಖದ್ರ್ ಖೈರುಂ ಮಿನ್ ಅಲ್ಫ್ ಶಹ್ರ್ ಪ್ರತಿಷ್ಠಿತ ರಾತ್ರಿಯು ಸಾವಿರ ಮಾಸಗಳಿಗಿಂತಲೂ ಹೆಚ್ಚು ಶ್ರೇಷ್ಠವಾಗಿದೆ. ತನಜ್ಜಲುಲ್ ಮಲಾಯಿಕತು ವರ್ರೂಹು ಫೀಹಾ ಬಿಇಜ್ನಿ ರಬ್ಬಿಹಿಂ ಮಿನ್ ಕುಲ್ಲಿ ಅಮ್ರ್ ದೇವಚರರು ಮತ್ತು ರೂಹ್ ಆ ರಾತ್ರಿ ತಮ್ಮ ಪ್ರಭುವಿನ ಅನುಜ್ಞೆಯಿಂದ ಪ್ರತಿಯೊಂದು ಆದೇಶದೊಂದಿಗೆ ಇಳಿಯುತ್ತಾರೆ. ಸಲಾಮುನ್ ಹಿಯ ಹತ್ತಾ ಮತ್ಲಇಲ್ ಫಜ್ರ್ ಆ ರಾತ್ರಿಯು ಅರುಣೋದಯದವರೆಗೂ ಸಾದ್ಯಂತ ಮಂಗಲಮಯವಾಗಿದೆ. Bismillahirrahmanirrahim. ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. لم يكن الذين كفروا من أهل الكتاب والمشركين منفكين حتى تأتيهم البينة. ಗ್ರಂಥದವರು ಮತ್ತು ಬಹುದೇವಾರಾಧಕರ ಪೈಕಿ ಸತ್ಯ ನಿಷೇಧಿಗಳಾಗಿದ್ದವರು ತಮ್ಮ ನಿಷೇಧ ನೀತಿಯಿಂದ ಹಿಂಜರಿಯುವವರಾಗಿರಲಿಲ್ಲ. ಅವರ ಬಳಿಗೆ ಸುವ್ಯಕ್ತ ಪುರಾವೆಯು ಬಂದು ಬಿಡುವವರೆಗೆ ಅಂದರೆ ಅಲ್ಲಾಹನ ವತಿಯಿಂದ ನೇರವಾದ ಮತ್ತು ಸರಿಯಾದ ಬರಹಗಳುಳ್ಳ ಪಾವನ ಗ್ರಂಥಗಳನ್ನು ಓದಿ ಹೇಳುವ ಸಂದೇಶವಾಹಕನು ಬರುವವರೆಗೆ ಈ ಹಿಂದೆ ಗ್ರಂಥ ನೀಡಲ್ಪಟ್ಟಿದ್ದವರಲ್ಲಿ ಒಡಕುಂಟಾದುದು ಅವರ ಬಳಿಗೆ ಸನ್ಮಾರ್ಗದ ಸುಸ್ಪಷ್ಟ ಆದೇಶ ಬಂದ ಬಳಿಕವಷ್ಟೇ. ವಮ ಉಮಿರು ಇಲ್ಲಾ ಲಿಯಅಬುದುಲ್ಲಾಹ ಮುಖ್ಲಿಸಿನ ಲಹುದ್ದೀನ ಹುನಫಾ ವಯುಕೀಮುಸ್ಸಲಾತ ವಯುತು ಝಕಾತ ವಧಾಲಿಕ ದೀನುಲ್ ಕಯ್ಯಿಮಹ್. ಅವರಿಗೆ ನೀಡಲಾಗಿದ್ದ ಆದೇಶವು ಅವರು ತಮ್ಮ ಧರ್ಮವನ್ನು ನಿಷ್ಕಳಂಕವಾಗಿ ಅಲ್ಲಾಹನಿಗೆ ಮಾತ್ರ ಮೀಸಲಾಗಿಟ್ಟು ಏಕನಿಷ್ಠೆಯಿಂದ ಅಲ್ಲಾಹನ ದಾಸ್ಯ ಮಾಡಬೇಕು, ನಮಾಜನ್ನು ಸಂಸ್ಥಾಪಿಸಬೇಕು ಮತ್ತು ಜಕಾತನ್ನು ನೀಡಬೇಕು ಎಂಬುದರ ಹೊರತು ಬೇರೇನೂ ಆಗಿರಲಿಲ್ಲ. ಇದುವೇ ಅತ್ಯಂತ ಸರಿಯಾದ ಧರ್ಮ. الذين كفروا من اهل الكتاب والمشركين في نار جهنم خالدين فيها اولئك هم شر البريه. ಗ್ರಂಥದವರು ಹಾಗೂ ಬಹುದೇವಾರಾಧಕರ ಪೈಕಿ ಸತ್ಯ ನಿಷೇಧಿಗಳಾಗಿರುವವರು ಖಂಡಿತವಾಗಿಯೂ ನರಕಾಗ್ನಿಯಲ್ಲಿ ಬೀಳುವರು ಮತ್ತು ಸದಾಕಾಲ ಅದರಲ್ಲಿರುವರು. ಇವರು ಅತ್ಯಂತ ನಿಕೃಷ್ಟ ಸೃಷ್ಟಿಗಳು. الذين آمنوا وعملوا الصالحات أولئك هم خير البرية. ಸತ್ಯ ವಿಶ್ವಾಸ ಸ್ವೀಕರಿಸಿದವರು ಸತ್ಕರ್ಮ ಮಾಡಿದವರು ಅತ್ಯುತ್ತಮ ಸೃಷ್ಟಿಗಳು. جزاؤهم عند ربهم جنات عدن تجري من تحتها الأنهار خالدين فيها أبدا رضي الله عنهم ورضوا عنه ذلك لمن خشي ربه. ಅವರ ಪ್ರತಿಫಲ ಅವರ ಪ್ರಭುವಿನ ಬಳಿ ಶಾಶ್ವತ ನಿವಾಸದ ಸ್ವರ್ಗೋದ್ಯಾನಗಳಾಗಿವೆ. ಅವುಗಳ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವು. ಅವರು ಅವುಗಳಲ್ಲಿ ಸದಾಕಾಲ ವಾಸಿಸುವರು. ಅಲ್ಲಾಹು ಅವರಿಂದ ಸಂಪ್ರೀತನಾದನು ಮತ್ತು ಅವರು ಅಲ್ಲಾಹನಿಂದ ಸಂಪ್ರೀತರಾದರು. ತನ್ನ ಪ್ರಭುವನ್ನು ಭಯಪಟ್ಟವನಿಗೆ ಇದೆಲ್ಲವೂ ಇದೆ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಇದಾ ಜುಲ್ಜಿಲತಿಲ್ ಅರ್ದು ಜಿಲ್ಜಾಲಹಾ. ಭೂಮಿಯು ತನ್ನ ಸಂಪೂರ್ಣ ಉಗ್ರತೆಯೊಂದಿಗೆ ಕುಲುಕಲ್ಪಡುವಾಗ ಭೂಮಿಯು ತನ್ನೊಳಗಿನ ಸಕಲ ಹೊರೆಗಳನ್ನು ಹೊರಹಾಕಿಬಿಡುವಾಗ ಮತ್ತು ಮನುಷ್ಯನು ಇದಕ್ಕೇನಾಗುತ್ತಿದೆ ಎನ್ನುವಾಗ ಅಂದು ಅದು ತನ್ನ ಮೇಲೆ ಗತಿಸಿದ ಸ್ಥಿತಿಗತಿಗಳನ್ನು ವಿವರಿಸುವುದು. ಏಕೆಂದರೆ ನಿನ್ನ ಪ್ರಭು ಅದಕ್ಕೆ ಹಾಗೆ ಮಾಡಬೇಕೆಂದು ಅಪ್ಪಣೆ ಕೊಟ್ಟಿರುವನು. ಅಂದು ಜನರು ವಿಭಿನ್ನ ಸ್ಥಿತಿಗಳಲ್ಲಿ ಮರಳುವರು. ಇದು ಅವರ ಕರ್ಮಗಳು ಅವರಿಗೆ ತೋರಿಸಲ್ಪಡಲಿಕ್ಕಾಗಿ. ತರುವಾಯ ಅಣುಗಾತ್ರದಷ್ಟು ಪುಣ್ಯಕಾರ್ಯವೆಸಗಿದವನು ಅದನ್ನು ಕಂಡೇ ತೀರುವನು. ಮತ್ತು ಅಣುಗಾತ್ರದಷ್ಟು ಪಾಪ ಕಾರ್ಯವೆಸಗಿದವನು ಅದನ್ನು ಕಂಡೇ ತೀರುವನು. Bismillahirrahmanirrahim. ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. وَالْعَادِيَاتِ ضَبْحًا فَالْمُورِيَاتِ قَدْحًا فَالْمُغِيرَاتِ صُبْحًا. ಬುಸುಗುಡುತ್ತಾ ಓಡುವವುಗಳ ಅರ್ಥಾತ್ ಕುದುರೆಗಳ ಆಣೆ, ಅವು ತಮ್ಮ ಗೊರಸುಗಳಿಂದ ಕಿಡಿಗಳನ್ನು ಹಾರಿಸುತ್ತವೆ, ಅನಂತರ ಪ್ರಾತಃ ಕಾಲದಲ್ಲಿ ಆಕ್ರಮಣ ನಡೆಸುತ್ತವೆ. ಆಗ ಅವು ಧೂಳೆಬ್ಬಿಸುತ್ತವೆ, ತರುವಾಯ ಇದೇ ಸ್ಥಿತಿಯಲ್ಲಿ ಯಾವುದಾದರೂ ಜನಸಮೂಹದೊಳಕ್ಕೆ ನುಗ್ಗಿಬಿಡುತ್ತವೆ. ವಾಸ್ತವದಲ್ಲಿ ಮಾನವನು ತನ್ನ ಪ್ರಭುವಿಗೆ ಬಹಳ ಕೃತಜ್ಞನಾಗಿದ್ದಾನೆ. وَإِنَّهُ عَلَى ذَلِكَ لَشَهِيدٌ وَإِنَّهُ لِحُبِّ الْخَيْرِ لَشَدِيدٌ. ಮತ್ತು ಇದಕ್ಕೆ ಸ್ವತಃ ಅವನೇ ಸಾಕ್ಷಿಯಾಗಿದ್ದಾನೆ, ಅವನು ಧನ ಕನಕಗಳ ಅತಿಯಾದ ಮೋಹದಲ್ಲಿ ಸಿಲುಕಿಕೊಂಡಿದ್ದಾನೆ. أَفَلَا يَعْلَمُ إِذَا بُعْثِرَ مَا فِي الْقُبُورِ وَحُصِّلَ مَا فِي الصُّدُورِ. ಸಮಾಧಿಗಳೊಳಗೆ ದಫನವಾಗಿ ಇರುವ ಸಕಲವನ್ನು ಹೊರತೆಗೆಯಲಾಗುವ ಮತ್ತು ಹೃದಯಗಳೊಳಗೆ ಅಡಗಿ ಇರುವ ಎಲ್ಲವನ್ನು ಹೊರತೆಗೆದು ವಿಚಾರಣೆಗೆ ಒಳಪಡಿಸಲಾಗುವ ಆ ಸಂದರ್ಭವನ್ನು ಅವನು ಅರಿತಿಲ್ಲವೇ? ಇನ್ನ ರಬ್ಬಹುಂ ಬಿಹಿಂ ಯೌಮ ಇದಿಲ್ಲ ಖಬೀರ್. ಖಂಡಿತವಾಗಿಯೂ ಅಂದು ಅವರ ಪ್ರಭು ಅವರನ್ನು ಪೂರ್ಣವಾಗಿ ತಿಳಿದವನಾಗಿರುವನು. Bismillahirrahmanirrahim. ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. Al-qari'atu mal-qari'ah. ಮಹಾದುರಂತ, ಏನದು ಮಹಾದುರಂತ? Wama adraka mal-qari'ah. ಆ ಮಹಾದುರಂತವೇನೆಂದು ನಿಮಗೇನು ಗೊತ್ತು? Yawma yakunu an-nasu kal-farashil mabthuth. ಅಂದು ಜನರು ಚದರಿದ ಹಾತೆಗಳಂತಾಗುವರು. ವಚಕೂನು ಜಿಬಾಲು ಕಲ್ಲೈಹಿನಿಲ್ ಮೂಷ್. ಮತ್ತು ಪರ್ವತಗಳು ಬಣ್ಣ ಬಣ್ಣದ ಹಿಂಜಿದ ಉಣ್ಣೆಯಂತಾಗಿ ಬಿಡುವುದು. ಅಮ್ಮನ್ ತಕುಲತ್ ಮವಾಜೀನು ಹೂ ಫಹುವ ಫೀ ಈಶತಿರ್ರಾದಿಯ. ತರುವಾಯ ಯಾರ ತೂಕದ ತಟ್ಟೆಗಳು ಭಾರವಾಗಿರುವೋ ಅವನು ಮನೋಹರವಾದ ಸುಖ ಭೋಗದಲ್ಲಿರುವನು. ಮನ್ ಖಫ್ಫತ್ ಮವಾಜೀನುಹು ಫಅಮ್ಮುಹು ಹಾವಿಯ. ಮತ್ತು ಯಾರ ತೂಕದ ತಟ್ಟೆಗಳು ಹಗುರವಾಗಿರುವೋ ಅವನ ನಿವಾಸವು ಆಳವಾದ ಹೊಂಡವಾಗಿರುವುದು. ವಮಾ ಅದ್ರಾಕ ಮಾ ಹಿಯ. ಅದೇನೆಂದು ನಿಮಗೇನು ಗೊತ್ತು? ನಾರುನ್ ಹಾಮಿಯ. ಧಗಧಗಿಸುವ ಅಗ್ನಿಯದು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. ಅಲ್ಹಾಕುಮುತ್ ತಕಾತುರು ಹತ್ತಾ ಜುರ್ತುಮುಲ್ ಮಕಾಬಿರ್. ಹೆಚ್ಚು ಹೆಚ್ಚಾಗಿ ಮತ್ತು ಇತರರಿಗಿಂತ ಅಧಿಕವಾಗಿ ಸಂಪಾದಿಸುವ ಚಿಂತೆಯು ನಿಮ್ಮನ್ನು ಅನಾಸ್ಥೆಗೆ ಒಳಪಡಿಸಿಬಿಟ್ಟಿದೆ. ಕೊನೆಗೆ ಇದೇ ಚಿಂತೆಯಲ್ಲಿ ನೀವು ಗೋರಿಯ ಅಂಚನ್ನು ತಲುಪುತ್ತೀರಿ. ಕಲ್ಲಾ ಸೌಫ ತಅಲ್ಲಮೂನ ಥುಮ್ಮ ಕಲ್ಲಾ ಸೌಫ ತಅಲ್ಲಮೂನ್. ಖಂಡಿತ ಅಲ್ಲ, ಸದ್ಯವೇ ನಿಮಗೆ ತಿಳಿಯಲಿದೆ. ಇನ್ನೂ ಕೇಳಿರಿ, ಖಂಡಿತ ಅಲ್ಲ, ಸದ್ಯವೇ ನಿಮಗೆ ತಿಳಿಯಲಿದೆ. ಕಲ್ಲಾ ಲೌ ತಅಲ್ಲಮೂನ ಇಲ್ಮಲ್ ಯಕೀನಿ ಲತರೌನ್ನಲ್ ಜಹೀಂ. ಖಂಡಿತ ಅಲ್ಲ, ನೀವು ಖಚಿತ ಜ್ಞಾನದ ಆಧಾರದಲ್ಲಿ ಈ ಪ್ರವೃತ್ತಿಯ ಪರಿಣಾಮವನ್ನು ತಿಳಿದಿರುತ್ತಿದ್ದರೆ ನಿಮ್ಮ ವರ್ತನೆ ಹೀಗಿರುತ್ತಿರಲಿಲ್ಲ, ನೀವು ನರಕವನ್ನು ಕಂಡೇ ತೀರುವಿರಿ. ಇನ್ನು ಕೇಳಿರಿ, ನೀವು ಸಂಪೂರ್ಣ ಅರಿವಿನೊಂದಿಗೆ ಅದನ್ನು ನೋಡುವಿರಿ. ಆ ಬಳಿಕ ಖಂಡಿತವಾಗಿಯೂ ಈ ಅನುಗ್ರಹಗಳ ಬಗ್ಗೆ ನೀವು ಪ್ರಶ್ನಿಸಲ್ಪಡುವಿರಿ. Bismillahirrahmanirrahim. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವಲ್ ಅಸ್ರಿ ಇನ್ನಲ್ ಇನ್ಸಾನ ಲಫೀ ಖುಸ್ರ. ಕಾಲದಾಣೆ, ನಿಜವಾಗಿ ಮನುಷ್ಯನು ಮಹಾನಷ್ಟದಲ್ಲಿದ್ದಾನೆ. ಇಲ್ಲಲ್ಲದೀನ ಆಮನು ವಅಮಿಲು ಸ್ಸಾಲಿಹಾತಿ ವತವಾಸೌ ಬಿಲ್ ಹಕ್ಕಿ ವತವಾಸೌ ಬಿಸ್ಸಬ್ರ್. ಸತ್ಯವಿಶ್ವಾಸ ಸ್ವೀಕರಿಸಿದ, ಸತ್ಕರ್ಮ ಮಾಡುತ್ತಿದ್ದ ಮತ್ತು ಪರಸ್ಪರ ಸತ್ಯ ಹಾಗೂ ಸಹನೆಯನ್ನು ಉಪದೇಶಿಸುತ್ತಿದ್ದವರ ಹೊರತು. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ವೈಲುಲ್ ಲಿಕುಲ್ಲಿ ಹುಮಜತಿನ್ ಲುಮಜತಿನ್ ಅಲ್ಲದಿ ಜಮಅ ಮಾಲಹು ವಅದ್ದದಹ. ಎದುರೆದೆರೆ ಜನರನ್ನು ಮೂದಲಿಸುವ ಮತ್ತು ಬೆನ್ನ ಹಿಂದೆ ದೂಷಿಸುವ ಅಭ್ಯಾಸವಿರುವ ಪ್ರತಿಯೊಬ್ಬನಿಗೂ ವಿನಾಶವಿದೆ. ಅವನು ಸಂಪತ್ತನ್ನು ಸಂಗ್ರಹಿಸಿದನು ಮತ್ತು ಅದನ್ನು ಎಣಿಸಿ ಎಣಿಸಿ ಇಟ್ಟನು. ಯಹ್ಸಬು ಅನ್ನ ಮಾಲಹು ಅಖ್ಲದಹ. ಅವನ ಸಂಪತ್ತು ಶಾಶ್ವತವಾಗಿ ಅವನ ಬಳಿಯಲ್ಲೇ ಇರುವುದೆಂದು ಅವನು ಭಾವಿಸುತ್ತಾನೆ. ಕಲ್ಲ ಲಯುಂಬದನ್ನ ಫಿಲ್ ಹುಕಮಃ. ಖಂಡಿತ ಇಲ್ಲ, ಅವನು ಪುಡಿಗುಟ್ಟಿ ಬಿಡುವ ಸ್ಥಳಕ್ಕೆ ಎಸೆಯಲ್ಪಡುವನು. ವಮಾ ಅದ್ರಾಕ ಮಲ್ ಹುಕಮತು ನಾರುಲ್ಲಾಹಿಲ್ ಮೂಕದಹ. ಪುಡಿಗುಟ್ಟಿ ಬಿಡುವ ಆ ಸ್ಥಳ ಏನೆಂದು ನಿಮಗೇನು ಗೊತ್ತು? ಚೆನ್ನಾಗಿ ಧಗಧಗಿಸಲ್ಪಟ್ಟಿರುವ ಅಲ್ಲಾಹನ ಬೆಂಕಿ. ಅಲ್ಲತಿ ತತ್ತಲಿಉ ಅಲಲ್ ಅಫ್ಕಿದಹ. ಅದು ಹೃದಯಗಳವರೆಗೂ ತಲುಪುವುದು. ಇನ್ನಹಾ ಅಲೈಹಿಂ ಮುಕ್ಸದತುಂ ಫೀ ಅಮದಿಂ ಮುಮದ್ದದಹ. ಅದನ್ನು ಅವರ ಮೇಲೆ ಆವರಿಸಿ ಮುಚ್ಚಿಬಿಡಲಾಗುವುದು, ಅವರು ಎತ್ತರವಾದ ಸ್ತಂಭಗಳಲ್ಲಿ ಸಿಲುಕಿಕೊಂಡಿರುವ ಸ್ಥಿತಿಯಲ್ಲಿ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. ಅಲಂ ತರ ಕೈಫ ಫಅಲ ರಬ್ಬುಕ ಬಿ ಅಸ್ಹಾಬಿಲ್ ಫೀಲ್ ಅಲಂ ಯಜಅಲ್ ಕೈದಹುಂ ಫೀ ತದ್ಲೀಲ್. ನಿಮ್ಮ ಪ್ರಭು ಆನೆಯವರೊಂದಿಗೆ ಹೇಗೆ ವರ್ತಿಸಿದನು ಎಂಬುದನ್ನು ನೀವು ನೋಡಲಿಲ್ಲವೇ? ಅವನು ಅವರ ಯೋಜನೆಯನ್ನು ನಿರರ್ಥಕಗೊಳಿಸಿ ಬಿಡಲಿಲ್ಲವೇ? ವಅರ್ಸಲ ಅಲೈಹಿಂ ತೈರನ್ ಅಬಾಬಿಲ ತರ್ಮೀಹಿಂ ಬಿಹಿಜಾರತಿನ್ ಮಿನ್ ಸಿಜ್ಜೀಲ್. ಮತ್ತು ಅವನು ಅವರ ಮೇಲೆ ಪಕ್ಷಿಗಳ ಗುಂಪುಗಳನ್ನೇ ಕಳುಹಿಸಿಬಿಟ್ಟನು. ಅವು ಅವರ ಮೇಲೆ ಸುಟ್ಟ ಮಣ್ಣಿನ ಕಲ್ಲುಗಳನ್ನು ಎಸೆಯುತ್ತಿದ್ದುವು. ಫಜಅಲಹುಂ ಕಅಸ್ಫಿನ್ ಮಕೂಲ್. ತರುವಾಯ ಅವನು ಅವರನ್ನು ಪ್ರಾಣಿಗಳು ತಿಂದು ಹಾಕಿದ ಹೊಟ್ಟಿನಂತೆ ಮಾಡಿಬಿಟ್ಟನು. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. ಲಿಈಲಾಫಿ ಕುರೈಶ್. ಕುರೈಶರು ಪರಿಚಿತರಾದುದಕ್ಕಾಗಿ. ಈಲಾಫಿಹಿಂ ರಿಹ್ಲತಶ್ಶಿತಾಇ ವಸ್ಸೈಫ್. ಅಂದರೆ ಚಳಿಗಾಲ ಮತ್ತು ಬೇಸಗೆಯ ಪ್ರಯಾಣಗಳಿಗೆ ಪರಿಚಿತರಾದುದಕ್ಕಾಗಿ. ಫಲ್ಯಅಬುದು ರಬ್ಬ ಹಾದಲ್ ಬೈತ್. ಅವರು ಈ ಭವನದ ಪ್ರಭುವಿನ ದಾಸ್ಯ ಆರಾಧನೆ ಮಾಡಲಿ. ಅಲ್ಲದಿ ಅಟಅಮಹುಂ ಮಿನ್ ಜೂಇನ್ ವಆಮನಹುಂ ಮಿನ್ ಖೌಫ್. ಅವನು ಅವರನ್ನು ಹಸಿವೆಯಿಂದ ಪಾರುಗೊಳಿಸಿ ಅವರಿಗೆ ಉಣಿಸಿದನು ಮತ್ತು ಭಯದಿಂದ ರಕ್ಷಿಸಿ ಶಾಂತಿ ಪ್ರದಾನ ಮಾಡಿದನು. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. ಅರಐತಲ್ಲದಿ ಯುಕದ್ದಿಬು ಬಿದ್ದೀನಿ ಫದಾಲಿಕಲ್ಲದಿ ಯದುಉಲ್ ಯತೀಂ. ನೀವು ಕಂಡಿರಾ, ಪರಲೋಕದ ಕರ್ಮಫಲಗಳನ್ನು ನಿರಾಕರಿಸುವವನನ್ನು, ಅವನೇ ತಾನೇ ಅನಾಥನನ್ನು ದೂರದಬ್ಬುವವನು. ಮತ್ತು ದರಿದ್ರನಿಗೆ ಊಟ ಕೊಡಲು ಪ್ರೇರೇಪಿಸದವನು. ಮತ್ತು ವಿನಾಶಕಾದಿದೆ ಆ ನಮಾಜ್ ನಿರ್ವಹಿಸುವವರಿಗೆ. ಅವರು ತಮ್ಮ ನಮಾಜಿನ ಬಗ್ಗೆ ಅನಾಸ್ಥೆ ತೋರುತ್ತಾರೆ. ಅವರು ತೋರಿಕೆಯ ಕೆಲಸ ಮಾಡುತ್ತಾರೆ ಮತ್ತು ಜನರಿಗೆ ಸಾಮಾನ್ಯ ಅವಶ್ಯಕ ವಸ್ತುಗಳನ್ನು ಕೊಡುವುದಕ್ಕೂ ಹಿಂಜರಿಯುತ್ತಾರೆ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. ಇನ್ನಾ ಅಅ್ತೈನಾಕಲ್ ಕೌಸರ್. ಸಂದೇಶವಾಹಕರೇ, ನಾವು ನಿಮಗೆ ಕೌಸರ್ ದಯಪಾಲಿಸಿರುತ್ತೇವೆ. ಫಸಲ್ಲಿ ಲಿರಬ್ಬಿಕ ವನ್ಹರ್. ನೀವಿನ್ನು ನಿಮ್ಮ ಪ್ರಭುವಿಗಾಗಿಯೇ ನಮಾಜ್ ನಿರ್ವಹಿಸಿರಿ ಮತ್ತು ಬಲಿದಾನ ನೀಡಿರಿ. ಖಂಡಿತವಾಗಿಯೂ ನಿಮ್ಮ ಶತ್ರುವೇ ಮೂಲ ಕಡಿಯಲ್ಪಟ್ಟವನಾಗಿರುವನು. Bismillahirrahmanirrahim. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಕುಲ್ ಯಾ ಅಯ್ಯುಹಲ್ ಕಾಫಿರೂನ್. ಹೇಳಿಬಿಡಿರಿ, ಓ ಸತ್ಯ ನಿಷೇಧಿಗಳೇ. ಲಾ ಅಅಬುದು ಮಾ ತಅಬುದೂನ್. ನೀವು ಆರಾಧಿಸುವವುಗಳನ್ನು ನಾನು ಆರಾಧಿಸುವುದಿಲ್ಲ. ವಲಾ ಅಂತುಮ್ ಆಬಿದೂನ ಮಾ ಅಅಬುದ. ಮತ್ತು ನಾನು ಆರಾಧಿಸುವವನನ್ನು ನೀವು ಆರಾಧಿಸುವವರಲ್ಲ. ವಲಾ ಅನ ಆಬಿದುಮ್ಮ ಅಬತ್ತುಮ್ ವಲಾ ಅಂತುಮ್ ಆಬಿದೂನ ಮಾ ಅಅಬುದ. ಮತ್ತು ನೀವು ಆರಾಧಿಸಿದವುಗಳ ಆರಾಧನೆಯನ್ನು ನಾನು ಮಾಡುವವನಲ್ಲ. ನಾನು ಆರಾಧಿಸುವವನನ್ನು ನೀವು ಆರಾಧಿಸುವವರಲ್ಲ. ಲಕುಂ ದೀನುಕುಂ ವಲಿಯ ದೀನ್. ನಿಮಗೆ ನಿಮ್ಮ ಧರ್ಮ ಮತ್ತು ನನಗೆ ನನ್ನ ಧರ್ಮ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಇದಾ ಜಾ ನಸ್ರುಲ್ಲಾಹಿ ವಲ್ ಫತ್ಹ್. ಅಲ್ಲಾಹನ ಸಹಾಯ ಬಂದುಬಿಟ್ಟಾಗ ಮತ್ತು ವಿಜಯ ಪ್ರಾಪ್ತವಾದಾಗ. ವರಐತನ್ನಾಸ ಯದ್ಖುಲೂನ ಫೀ ದೀನಿಲ್ಲಾಹಿ ಅಫ್ವಾಜಾ. ಮತ್ತು ಸಂದೇಶವಾಹಕರೇ, ಜನರು ತಂಡೋಪತಂಡವಾಗಿ ಅಲ್ಲಾಹನ ಧರ್ಮದಲ್ಲಿ ಪ್ರವೇಶಿಸುತ್ತಿರುವುದನ್ನು ನೀವು ಕಂಡಾಗ. ಸಬ್ಬಿಹ್ ಬಿಹಮ್ದಿ ರಬ್ಬಿಕ ವಸ್ತಗ್ಫಿರ್ಹು ಇನ್ನಹು ಕಾನ ತವ್ವಾಬಾ. ನಿಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನ ಕೀರ್ತನೆ ಮಾಡಿರಿ ಮತ್ತು ಅವನೊಡನೆ ಕ್ಷಮೆಯಾಚಿಸಿರಿ. ನಿಸ್ಸಂದೇಹವಾಗಿಯೂ ಅವನು ಅತ್ಯಧಿಕ ಪಶ್ಚಾತ್ತಾಪ ಸ್ವೀಕರಿಸುವವನಾಗಿರುತ್ತಾನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ತಬ್ಬತ್ ಯದಾ ಅಬಿ ಲಹಬಿನ್ ವತಬ್ಬ ಮಾ ಅಗ್ನಾ ಅನ್ಹು ಮಾಲುಹು ವಮಾ ಕಸಬ. ಅಬೂಲಹಬನ ಕೈಗಳು ಮುರಿದು ಹೋದುವು ಮತ್ತು ಅವನು ನಾಶವಾದನು. ಅವನ ಸಂಪತ್ತಾಗಲಿ ಅವನ ಸಂಪಾದನೆಯಾಗಲಿ ಅವನ ಯಾವ ಕೆಲಸಕ್ಕೂ ಬರಲಿಲ್ಲ. ಖಂಡಿತವಾಗಿಯೂ ಅವನು ಧಗಧಗಿಸುವ ಅಗ್ನಿಯಲ್ಲಿ ಹಾಕಲ್ಪಡುವನು ಮತ್ತು ಅವನ ಜೊತೆ ಕುಪ್ರಚಾರಕಳಾದ ಅವನ ಪತ್ನಿ ಕೂಡ. ಅವಳ ಕೊರಳಲ್ಲಿ ದರ್ಬೆ ಹುಲ್ಲಿನ ಹಗ್ಗವಿರುವುದು. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಕುಲ್ ಹುವಲ್ಲಾಹು ಅಹದುನಿಲ್ಲಾಹು ಸಮದ್. ಹೇಳಿರಿ, ಅವನು ಅಲ್ಲಾಹನು, ಏಕೈಕನು. ಅಲ್ಲಾಹನು ಸಕಲರಿಂದಲೂ ನಿರಪೇಕ್ಷನು ಮತ್ತು ಸರ್ವರು ಅವನ ಅವಲಂಬಿತರು. ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ಅವನಿಗೆ ಯಾವುದೇ ಸಂತಾನವಿಲ್ಲ, ಅವನು ಯಾರ ಸಂತಾನವೂ ಅಲ್ಲ, ಮತ್ತು ಅವನಿಗೆ ಸರಿಸಮಾನರು ಯಾರೂ ಇಲ್ಲ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಕುಲ್ ಅಊದು ಬಿರಬ್ಬಿಲ್ ಫಲಕ್. ಹೇಳಿರಿ, ನಾನು ಮುಂಜಾವಿನ ಪ್ರಭುವಿನ ಅಭಯ ಯಾಚಿಸುತ್ತೇನೆ. ಮಿನ್ ಶರ್ರಿ ಮಾ ಖಲಕ್. ಅಲ್ಲಾಹನು ಸೃಷ್ಟಿಸಿದ ಸಕಲ ವಸ್ತುಗಳ ಕೇಡಿನಿಂದ. ವಮಿನ್ ಶರ್ರಿ ಗಾಸಿಕಿನ್ ಇದಾ ವಕಬ. ಇರುಳಿನ ಅಂಧಕಾರವು ಕವಿದಾಗ ಉಂಟಾಗುವ ಕೇಡಿನಿಂದ. ವಮಿನ್ ಶರ್ರಿ ನಫ್ಫಾಥಾತಿ ಫಿಲ್ ಉಕದ್. ಗಂಟುಗಳ ಮೇಲೆ ಊದುವವರ ಅಥವಾ ಹಾಗೆ ಊದುವ ಸ್ತ್ರೀಯರ ಕೇಡಿನಿಂದ. ವಮಿನ್ ಶರ್ರಿ ಹಾಸಿದಿನ್ ಇದಾ ಹಸದ್. ಮತ್ತು ಮತ್ಸರಿಯು ಮತ್ಸರ ಪಡುವಾಗ ಅವನ ಕೇಡಿನಿಂದ ಅಭಯ ಯಾಚಿಸುತ್ತೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಕುಲ್ ಅಊದು ಬಿರಬ್ಬಿನ್ ನಾಸ್ ಮಲಿಕಿನ್ ನಾಸ್ ಇಲಾಹಿನ್ ನಾಸ್. ಹೇಳಿರಿ, ನಾನು ಅಭಯ ಯಾಚಿಸುತ್ತೇನೆ ಮಾನವರ ಪ್ರಭುವಿನ, ಮಾನವರ ಸಾಮ್ರಾಟನ, ಮಾನವರ ನೈಜ ಆರಾಧ್ಯನ. ಶರ್ರಿಲ್ ವಸ್ವಾಸಿಲ್ ಖನ್ನಾಸ್. ಪದೇ ಪದೇ ಬಂದು ದುಷ್ಪ್ರೇರಣೆ ನೀಡುವವನ ಕೇಡಿನಿಂದ. الذي يوسوس في صدور الناس ಜನರ ಮನಸ್ಸುಗಳಲ್ಲಿ ದುಷ್ಪ್ರೇರಣೆ ಉಂಟುಮಾಡುವವನ ಕೇಡಿನಿಂದ من الجنة والناس ಅವನು ಯಕ್ಷಗಳ ಪೈಕಿಯಾಗಿರಲಿ ಮಾನವರ ಪೈಕಿಯಾಗಿರಲಿ